ವಾಸ್ತುಶಿಲ್ಪದ ಹರಿಕಾರ ಎಂದೇ ಪ್ರಸಿದ್ಧಿ ಪಡೆದಿರುವ ವಿಶ್ವಕರ್ಮ ಜಕಣಾಚಾರ್ಯ ಅವರ ಬೇಲೂರು ಚನ್ನಕೇಶವ, ಹಳೇಬೀಡು ಸೋಮನಾಥೇಶ್ವರ ದೇವಾಲಯಗಳ ವಾಸ್ತುಶಿಲ್ಪ ಕಲೆಯು ವಿಶ್ವ ಪಾರಂಪರಿಕ ತಾಣಗಳ ಮಾನ್ಯತೆ ಪಡೆದಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರಿಗಳು ಜಾತ್ಯಾತೀತವಾಗಿ ಮಾನವೀಯ ನೆಲೆಯಲ್ಲಿ ಸಾರ್ವಜನಿಕರಿಗೆ ಸ್ಪಂದಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ರಾಜ್ಯದ ನಿವಾಸಿಗಳಿಗೆ ಮಾತ್ರ ವಸತಿ ಹಂಚಿಕೆ, ಸಚಿವ ಜಮೀರ್ ಅಹ್ಮದ್ ಸ್ಪಷ್ಟನೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಿಗೆ ಈ ವರ್ಷವೇ ಚುನಾವಣೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ನೌಕರರಿಗೆ ಸಾರಿಗೆ ಮಿತ್ರ ಮೊಬೈಲ್ ಆಪ್ ಬಿಡುಗಡೆ. ಹಾಗೂ ಕೋಗಿಲು ಬಡಾವಣೆಯಲ್ಲಿ ಮನೆಗಳ ನೆಲಸಮ ಪ್ರಕರಣ, ಬಿಜೆಪಿಯಿಂದ ಸತ್ಯಶೋಧನಾ ತಂಡ ರಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಂಗಳೂರು. ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ. ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ನಿಕ್ಷಯ ಮಿತ್ರ ತೋ ಹಮ್ ಸಬ್ಕಾ ಸಾಥ್ ನಿಭಾತೆ. ಟಿಬಿ ರೋಗಿ ವ ಪರಿಜನ್ ಕೋ ಪೋಷಣ್, ಜಾಂಚ್, ಇಲಾಜ್ ಔರ್ ಆಜೀವಿಕಾ ಸಂಬಂಧಿ ಸಹಾಯತಾ ಪಹುಂಚಾತೆ. ಜಬ್ ಮಿಲ್ ಜಾಯೇಗಾ ಸಬ್ಕೋ ಅಪ್ನಾ ನಿಕ್ಷಯ ಮಿತ್ರ ತಯಾರ್, ತಬ್ ಪಕ್ಕಿ ಹೋ ಜಾಯೇಗಿ ಹಮಾರಿ ಜೀತ್ ಔರ್ ಟಿಬಿ ಕಿ ಹಾರ್. ನಿಕ್ಷಯ ಮಿತ್ರ इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं. अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी. ಡಾಕ್ಟರ್ ಸಾಹೇಬ್ರೆ, ಕೆಮ್ಮು ವಾಸಿ ಆಗ್ತಾ ಇಲ್ಲ. ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೆ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೆ ಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಗೆ ಕರೆ ಮಾಡಿ. WHO ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್. ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565. ಕರಾವಳಿ ಉತ್ಸವ 2025 ತಂದಿದೆ ನಿಮಗಾಗಿ ರೋಮಾಂಚಕ ಹೆಲಿರಾಯ್. ಮಂಗಳೂರಿನ ಸುಂದರ ಕಡಲ ತೀರ ಮತ್ತು ನಗರದ ವೈಭವವನ್ನ ಹೆಲಿಕಾಪ್ಟರ್ ಮೂಲಕ ಕಣ್ತುಂಬಿಕೊಳ್ಳಿ. ಸುಲ್ತಾನ್ ಬತ್ತೇರಿ ಹೆಲಿಪ್ಯಾಡ್ನಿಂದ ಪ್ರತಿದಿನ ಬೆಳಿಗ್ಗೆ 10 ಗಂಟೆಗೆ ರೈಡ್ಗಳು ಆರಂಭ. ಮಕ್ಕಳಿಗೂ ಹಿರಿಯ ನಾಗರಿಕರಿಗೂ ವಿಶೇಷ ರಿಯಾಯಿತಿ ಇದೆ. ಇಂದೇ ಬುಕ್ ಮಾಡಿ heli.dakshinakannada.org ಅಥವಾ ಕರೆ ಮಾಡಿ 9482809320. Hey health enthusiasts, runners, bodybuilders and athletes, get your natural glow exclusive concessions on homeopathic products. Strength, stamina, endurance and homeopathic wellness just for you. This Christmas season, step in and feel the boost you need. From December 15th to January 15th, visit our homeo OPD and sales counter at Father Mulla Medical College Hospital, Kankanadi, Mangalore. Akashavani, Mangaluru. ಕಿಸಾನ್ವಾಣಿ ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಬ್ದುಲ್ ರೆಹಮಾನ್ ಅಡ್ಡೂರು ಅವರ ಕೃಷಿ ಅನುಭವ ಕುರಿತ ಸಂದರ್ಶನದ ಎರಡನೇ ಭಾಗವನ್ನು ಕೇಳಲಿರುವಿರಿ. ಸಂದರ್ಶಕರು ಪ್ರವೀಣ್ ಅಮ್ಮೆಂಬಳ. ಕೃಷಿಕ ಬಂಧುಗಳಿಗೆಲ್ಲ ನಮಸ್ಕಾರ. ಈ ಹೊತ್ತು ನಮ್ಮ ಜೊತೆಯಲ್ಲಿ ತರಕಾರಿ ಕೃಷಿಯ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿರುವ ಅಬ್ದುಲ್ ರೆಹಮಾನ್ ಅಡ್ಡೂರು ಇದ್ದಾರೆ. ಅವರನ್ನ ಮಾತಾಡಿಸೋಣ, ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಅಬ್ದುಲ್ ರೆಹಮಾನ್ ಅವರೇ. ತುಂಬಾ ಧನ್ಯವಾದಗಳು ಸರ್. ಈಗ ತರಕಾರಿ ಕೃಷಿಯಲ್ಲಿ ಮುಖ್ಯವಾಗಿ ನೀವು ಬಹುತೇಕ ಅಂದರೆ ಗ್ರೋ ಬ್ಯಾಗ್ ಬಳಸಿ ಮಾಡುವಂಥದ್ದು, ಈಗ ಗ್ರೋ ಬ್ಯಾಗ್ ಬಳಸಿ ಮಾಡುವಂಥ ಒಂದು ಕೃಷಿಗೂ ಸಹಜವಾಗಿ ಮಾಡುವಂಥ ಅಂದರೆ ಮಣ್ಣಿನಲ್ಲೇ ಆ ಗಿಡ ನೆಟ್ಟು ಮಾಡುವಂಥ ಒಂದು, ಇದಕ್ಕೆ ಏನಾದರೂ ವ್ಯತ್ಯಾಸ ನಿಮಗೆ ಕಂಡು ಬಂದಿದೆ ಹೇಗೆ? ಏನು ಅದರ ಪ್ರಯೋಜನಗಳು ಅಥವಾ ಅದರ ನ್ಯೂನತೆಗಳೇನಾದರೂ ಇವೆಯಾ? ಕೃಷಿ ಸ್ಥಳದಲ್ಲಿ ಗದ್ದೆಯಲ್ಲಿ ಮಾಡುವಂಥ ಅಥವಾ ಒಂದು ಗುಡ್ಡೆ ಬದಿಯಲ್ಲಿ ಮಾಡುವಂಥ ಏರು ಮಾಡಿ ಮಾಡಿಕೊಂಡಿರಲಿ ಅಥವಾ ಮಾಡಿ ಅಂತಿರಲಿ ಬಳ್ಳಿ ತುಂಬ ಫಸಲು ಜಾಸ್ತಿ, ಗ್ರೋ ಬ್ಯಾಗಿಂತಲೂ ಜಾಸ್ತಿ ಸಿಗ್ತದೆ, ಅದು ಖಂಡಿತ ಸಿಗ್ತದೆ. ಅಂಥವರು ಗ್ರೋ ಬ್ಯಾಗ್ ಹೋಗಬೇಕಾಗೇ ಇಲ್ಲ, ಅದೇ ಮಾಡ್ಬೋದು. ನಾನು ಹೇಳೋದು ಯಾವಾಗ ಚಿಕ್ಕ ಮನೆಗಳಿವೆಯೋ ಅದು ಸ್ಲ್ಯಾಬ್ಗಳಿವೆಯೋ ಅಲ್ಲಿ ಅವರು ಜಾಗ ಕಮ್ಮಿ ಇದ್ದ ಕಾರಣ ಈ ಗ್ರೋ ಬ್ಯಾಗನ್ನು ಉಪಯೋಗಿಸ್ಕೊಂಡು ಮಾಡಿದಾಗ ಅವರ ಮನೆಗೆ ಬೇಕಾದಷ್ಟು ಅಥವಾ ಸ್ವಲ್ಪ ಹೆಚ್ಚಾದರೆ ಮಾರುವಷ್ಟು ಅದನ್ನು ಮಾಡ್ಬೋದು. ಅಂದರೆ ಕೃಷಿಯ ಒಲವು ಇರುವಂತಹ ಪೇಟೆಯಲ್ಲಿ ನಗರದಲ್ಲಿ ಇರುವಂತಹ ಜನರಿಗೆ ಇದು ಅನುಕೂಲ ಮಾತ್ರ. ಚಿಕ್ಕ ಚಿಕ್ಕ 10 ಸೆನ್ಸೋ 20 ಸೆನ್ಸೋ ಕನಿಷ್ಠ ತೆಂಗು ಮಧ್ಯೆ ಇರುವಂತಹ ಸ್ವಲ್ಪ ಸ್ವಲ್ಪ ಜಾಗವನ್ನು ಅದನ್ನು ಉಪಯೋಗಿಸಿಕೊಳ್ಳುವಂತಹ ಒಂದು ಮನಸ್ಥಿತಿ ಇರುವವರಿಗೆ, ನಾನು ನಾನೇ ಬೆಳೆದು ತಿಂತೇನೆ ಎಂದುವರಿಗೆ ಖಂಡಿತವಾಗಿ ಗ್ರೋ ಬ್ಯಾಗ್ ತುಂಬಾ ವರದಾನ. ಅದನ್ನು ಅದರಲ್ಲೇ ಮಾಡಬಹುದು. ಸ್ವಲ್ಪ ಮನೆಯಲ್ಲಿರುವಂತಹ ಕಿಚನ್ ವೇಸ್ಟ್ ಅನ್ನು ಗೊಬ್ಬರವಾಗಿ ಪರಿವರ್ತಿಸಿ ಒಂದು ಕೈಯಲ್ಲಿ ಸಿಕ್ಕಿದಂತಹ ಸೆಗಣಿಯನ್ನು ಅದಕ್ಕೆ ಒಂದು ಹಿಂಡಿಯನ್ನು ಹಾಕಿ ಅದನ್ನು ಸಾವಯವ ಗೊಬ್ಬರವನ್ನಾಗಿ ಅದನ್ನು ಮಾಡಿ ನಮಗೆ ಬೇಕಾದಷ್ಟು ತೃಪ್ತಿಯಾಗಿ ಮಾಡುದು. ಅದೇ ಒಬ್ಬ ಕಮರ್ಷಿಯಲ್ ಆಗಿ ಮಾಡ್ತಾನೆ ಒಂದು 1/2 ಎಕರೆ, 1/2 ಎಕರೆನೇ ತರಕಾರಿಯಾಗಿ ಮಾಡ್ಕೊಂಡಿದ್ದಾನೆ, ಅವನು ಹೋಗಿ ಗ್ರೋ ಬ್ಯಾಗ್ ಹಾಕಲಿಕ್ಕೆ ಆಗುದಿಲ್ಲ. ಅವನು ಏರು ಮಾಡಿ ಮಾಡಿಕೊಂಡೇ ಮಾಡಬೇಕಾಗ, ಅದರಲ್ಲಿ ಸಿಕ್ಕಷ್ಟು ಫಸಲು ಗ್ರೋ ಬ್ಯಾಗ್ ಎಲ್ಲ ಸಿಗುವುದಿಲ್ಲ ಅವನಿಗೆ. ಅದರಿಂದ ಅವರದಾದ ರೀತಿಯನ್ನು ಅವ್ರು ಮಾಡ್ಕೊಳ್ಬಹುದು. ನೀವೊಂದು ವೇಸ್ಟ್ನ ಒಂದು ಪ್ರಸ್ತಾಪ ಮಾಡಿದ್ರೆ ಅಂದ್ರೆ ಈ ತ್ಯಾಜ್ಯಗಳು, ಅದು ಕೃಷಿ ತ್ಯಾಜ್ಯ ಇರ್ಬೋದು ಬೇರೆ ಮನೆ ತ್ಯಾಜ್ಯಗಳು ಅಡುಗೆ ಮನೆಯ ತ್ಯಾಜ್ಯಗಳು ಇರ್ಬೋದು, ಇದನ್ನು ಕೃಷಿಗೆ ಹೇಗೆ ಒಂದು ಪೂರಕವಾಗಿ ಬಳಸಬಹುದು, ಈ ನಿಟ್ಟಿನಲ್ಲಿ ಏನಾದರೂ ಪ್ರಯೋಗ ಮಾಡಿದ್ದೀರಾ? ಖಂಡಿತವಾಗಿಯೂ ನಾನು ನಮ್ಮ ಗ್ರಾಮ ಪಂಚಾಯತಿಗೆ 1 ಟೆಂಪ ದಿವಸಗಳು ಬರ್ತದೆ. ಅದರಲ್ಲಿ ನಾನು ಅವರಿಗೆ ಮೊದಲೇ ಹೇಳಿದ್ದೇನೆ, ನಾನು ನಿಮಗೆ ನನ್ನ ಮನೆ ತ್ಯಾಜ್ಯವನ್ನು ಅಡಿಗೆ ತ್ಯಾಜ್ಯವನ್ನು ಕೃಷಿ ತ್ಯಾಜ್ಯವನ್ನು ಕೊಡುವುದಿಲ್ಲ, ಅಲ್ಲ ನೀವು ಅದರ ಬಗ್ಗೆ ಬರೆದು ಕೊಡಬೇಕು ಅಂತ ಹೇಳಿದ್ರು. ಖಂಡಿತವಾಗಿ ಬರೆದು ಕೊಡ್ತೇನೆ. ಅದರ ನಿರ್ವಹಣೆಯನ್ನು ಹೇಗೆ ಮಾಡ್ತೀರಿ ಎಂಬುದಕ್ಕೆ ನನಗೆ ಉದಾಹರಣೆ ಖಂಡಿತ ಬರದೇ ಕೊಟ್ಟೆ. ನಾನು ಈ ರೀತಿ ಮಾಡ್ತೇನೆ, ಪೈಪ್ ಕಾಂಪೋಸ್ಟ್ ಮಾಡ್ತೇನೆ ಅಥವಾ ಒಂದು ಡ್ರಮ್ಮಲ್ಲಿ ಹಾಕಿ ಅದನ್ನು ಕಾಂಪೋಸ್ಟ್ ಮಾಡ್ತೇನೆ. ಅದರ ನನಗೆ 2 ಲಾಭ ಇದೆ ಅಂತ, ಒಂದು ಅದನ್ನು ನಾನು ಗೊಬ್ಬರವಾಗಿ ಪರಿವರ್ತಿಸಿ ನನ್ನ ಗಿಡಕ್ಕೆ ಹಾಕ್ತೇನೆ. ನಾನು ನೇರವಾಗಿ ನಾನು ಹಾಕುವುದಿಲ್ಲ ಇಲ್ಲಿ, ನೇರವಾಗಿ ನನ್ನ ಹತ್ರ ಒಂದು ತೆಂಗಿನ ಗಿಡ ಅಂತೇಳಿ ಅಡಿಗೆ ಮನೆಯ ಕೃಷಿಯನ್ನು ತ್ಯಾಜ್ಯವನ್ನು ಕೊಂಡೋಗಿ ಹಾಕಿದಾಗ ಅಲ್ಲಿ ನಮಗೆ ಗೊತ್ತಿಲ್ಲದಂಥ ಹುಳಗಳು ಉತ್ಪತ್ತಿಯಾಗಿ ಗಿಡಗೆ ಹಾನಿಯಾಗ್ತದೆ, ಅದನ್ನು ಡಿಕಾಂಪೋಸ್ಟ್ ಮಾಡಿ ಹಾಕಬೇಕು. ಅದಕ್ಕೆ ನಾನೊಂದು ಪೈಪ್ ಕಾಂಪೋಸ್ಟು ಅಥವಾ ಒಂದು ಡ್ರಮ್ ಕಾಂಪೋಸ್ಟ್ ಮಾಡ್ಕೊಂಡಿದ್ದೇನೆ, ಅದನ್ನು ನಾನು ಗಿಡಗಳಿಗೆ ಹಾಕ್ತೇನೆ. ನಾನು ಜನರಿಗೆ ಹೇಳೋದು ಇಷ್ಟೇ, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈ ರೀತಿ ಪ್ರತಿ ಮನೆಗೂ ಅವರೊಂಥರ ಮೋಟಿವೇಶನ್ ಕೊಟ್ಟಾಗ ಅಥವಾ ಅವರದನ್ನು ಜನರಿಗೆ ಆ ತಿಳುವಳಿಕೆಯನ್ನು ಮೂಡಿಸಿದಾಗ ಪ್ರತಿ ಮನೆಯಲ್ಲಿಯೂ ಇಂತಹ ಒಂದು ಡ್ರಮ್, ಒಂದು 500 ಲೀಟರ್ ಒಂದು ಡ್ರಮ್ ಇಟ್ಟುಕೊಂಡು ಅದಕ್ಕೆಲ್ಲ ಅಡಿಗೆ ಮನೆಯ ಕಸವನ್ನು ಹಾಕ್ಕೊಂಡು ಅದಕ್ಕೊಂದು ಮಾಹಿತಿಯನ್ನು ಕೊಟ್ಟು ಅದರ ನೀರನ್ನು ತೆಗೆದು ಗಿಡಕ್ಕೆ ಹಾಕಿದಾಗ ಅಲ್ಲಿ ಗೊಬ್ಬರ ಆಗ್ತದೆ, ಎಷ್ಟು ಒಂದು ಇದು ಒಂದು ಪರಿಸರ ಅಲ್ಲಿ ಉಳಿತಾಯ ಆಗ್ತದೆ. ಗೊಬ್ಬರಗಳು ಅಡಿಗೆ ಮನೆಯ ಎಲ್ಲ ವೇಸ್ಟ್ಗಳು ಕೂಡ ಗೊಬ್ಬರವಾಗಿ ಪರಿವರ್ತಿತವಾಗ್ತದೆ. ಇನ್ನೊಂದು ಕಡೆ ಅಂದರೆ ಈ ನಾವು ಬಿಸಾಡಿದಂಥ ಅಡಿಗೆ ಮನೆ ಎಲ್ಲ ತ್ಯಾಜ್ಯಗಳು ಕೊಂಡೋಗಿ ಇನ್ನೊಂದು ಮನುಷ್ಯರಿರುವಂಥ ಜಾಗದಲ್ಲೇ ಕೊಂಡೋಗಿ ಅವರು ಹಾಕ್ತಾರೆ, ಅವ್ರಿಗೆ ಎಷ್ಟು ತೊಂದರೆ ನೋಡಿ. ಇದರಿಂದ ಒಂದಲ್ಲ 2-3 ಲಾಭಗಳಿವೆ. ಒಂದು, ಗ್ರಾಮ ಪಂಚಾಯತಿಗೆ ಒತ್ತಡ ಕಮ್ಮಿ ಆಗ್ತದೆ. ಎರಡದಾಗಿ ನಾವು ಇನ್ನೊಂದು ಕಡೆ ಹಾಕುವಂಥ ಆ ಪರಿಸರದ ಬರುವಂಥ ವಾಸನೆಗಳು ಇಲ್ಲದಾಗ್ತದೆ, ರೋಗಗಳು ಇರುವುದಿಲ್ಲ. ನಾವು ನಮ್ಮ ಗೊಬ್ಬರ ಮಾಡಿದಾಗ ನಮ್ಮ ಕೃಷಿಗೆ ಹಾಕಿದಾಗ ಅದರಿಂದ ನಾವು ಕೃಷಿ ಉತ್ಪನ್ನವನ್ನು ಪಡೆಯಬಹುದು, ಅಂದರೆ ಸದುಪಯೋಗವೇ ಆಗ್ತದೆ. ಮತ್ತೆ ಈಗ ಈಗ ಕೃಷಿಯಲ್ಲಿ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಏನು ಈ ಟೆರೆಸ್ ಕೃಷಿ ಅಂತ ನಾವು ಹೆಚ್ಚು ಪ್ರಚಲಿತದಲ್ಲಿ ಇರುವಂಥದ್ದು, ಈ ನಿಟ್ಟಿನಲ್ಲಿ ಹೇಗೆ ನಿಮ್ಮ ವಿಚಾರ? ನೋಡಿ, ಒಂದು ಫ್ಲ್ಯಾಟ್ ಇದೆ ಅಂತ ಇಟ್ಕೊಳ್ಳಿ, ಟೌನಿಗೆ ಬರೋಣ ನಾವು, ಅದರಲ್ಲೊಂದು 25 ಮನೆ ಇದೆ. ನಾನು ಹೇಳೋದು ಒಂದು ಪ್ರತಿಯೊಂದು ಬಾಲ್ಕನಿಯವರು ಒಬ್ಬೊಬ್ಬರು ವಿವಿಧವಾಗಿ ಅವರೊಂದು ಗುಂಪು ಯಾವ ಗುಂಪು ಮಾಡ್ತಾರೆ, ಇವಾಗ ಒಂದೊಂದು ಗುಂಪನ್ನಾಗಿ ಮಾಡಿಕೊಳ್ಳೋದು, ಒಂದೊಂದು 5-5 ಗ್ರೋ ಬ್ಯಾಗ್ ಇಟ್ಟುಕೊಳ್ಳೋದು, ಒಬ್ಬರು ಒಂದು ಬೆಲೆ ಬೆರೆಯುವುದು, ಇನ್ನೊಬ್ಬರು ಇನ್ನೊಂದು ಬೆಲೆ ಬೆಳೆಯುವುದು, ಅದನ್ನು ಪರಸ್ಪರ ಹಂಚಿಕೊಳ್ಳೋದು, ಅವರ ಅಡಿಗೆ ಮನೆ ಎಲ್ಲ ವೇಸ್ಟ್ಗಳನ್ನು ಇದಕ್ಕಾಗಿ ಉಪಯೋಗಿಸೋದು. ಅಲ್ಲಿ ಕಾರ್ಪೊರೇಷನ್ನ ಟೆಂಪು ಹೋಗಬೇಕಾಗಿಲ್ಲಲ್ಲ, ಮನಸ್ಸಿದ್ದರೆ ನಮಗೆ, ನಮಗೊಂದು ಕಾಳಜಿ ಇದೆ, ನಮಗೊಂದು ಬದ್ಧತೆ ಇದ್ದರೆ ನಾವು ಅದನ್ನು ಈಸಿಯಾಗಿ ಮಾಡ್ಕೊಳ್ಬೋದು, ಅಲ್ಲಿ ಏನು ಕಷ್ಟ ಇಲ್ಲ. ನಾವು ಸಾಮಾನ್ಯವಾಗಿ ಕೃಷಿಕರು ಈಗ ಎರೆ ಗೊಬ್ಬರ ಇರ್ಬೋದು, ಎರೆ ಜಲ ಇರ್ಬೋದು, ಇದು ಹೆಚ್ಚು ಸತ್ವಯುತವಾದದ್ದು ಮತ್ತು ಹೆಚ್ಚು ಪೋಷಕಾಂಶವನ್ನು ಒಳಗೊಂಡದ್ದು ಅಂತ ತಿಳಿದಿದ್ದೇವೆ. ಈ ನಿಟ್ಟಿನಲ್ಲಿ ಈ ಎರೆ ಜಲ ಆಗಲಿ ಎರೆ ಗೊಬ್ಬರ ತಯಾರಿಯಲ್ಲಿ ನಿಮ್ಮ ಅನುಭವ ಹೇಳಿ. ನಾನು ಎರೆ ಗೊಬ್ಬರಕ್ಕೆ ಮಾಡಲಿಕ್ಕೆ ದೊಡ್ಡ ದೊಡ್ಡ ಪ್ಲ್ಯಾಂಟ್ಗಳನ್ನೆಲ್ಲ ನೋಡಿದೆ ನಾನು, ಆದರೆ ಅದು ನನಗೆ ಅದು ಕೈಗೂಡುವಂಥ ಇದಲ್ಲ, ಯಾಕೆಂದರೆ ತುಂಬ ಕಷ್ಟ ಇದೆ. ಆದರೆ ಇತ್ತೀಚೆಗೆ ನಾನು ಒಂದು ಕಡೆ ನೋಡಿದಾಗ 200 ಲೀಟರ್ ಡ್ರಮ್ಮಲ್ಲಿ ಒಂದು ಎರೆಹುಲನ್ನು ಹಾಕಿ ಎರೆಜಲ ಮಾಡಬಹುದು ಅಂತ ಗೊತ್ತಾಯ್ತು ನನಗೆ. ಸೊ ನಾನು ಏನೇನು ಮಾಡಿದೆ ಅಂತ, ಎರೆಹುಳವನ್ನು ಬೇರೆ ಕಡೆಯಿಂದ ತರಿಸಬೇಕಾಗಿತ್ತು, ಅದು ಬೇಡಂತಾಯಿತು. ನನ್ನ ತೆಂಗಿನ ಬುಡಕ್ಕೆ ನಾನು ಹರೆ ಹಾಕಿದೆ, ಅಲ್ಲಿ ಭಾಳಷ್ಟು ಎರೆಹುಳುಗಳು ಸಿಕ್ಕಿತ್ತು. ಅದಕ್ಕೆ ಬೇಕಾದಂಥ ಕಲ್ಚರಲ್ ಮಾಡಿಕೊಂಡು ಆ ಎರೆಹುಳನ್ನು ಅದಕ್ಕೆ ಸೇರಿಸ್ಕೊಂಡೆ ಡ್ರಮ್ಮಿಗೆ, ಕೆಳಗೆ ಒಂದು ತೂತು ಮಾಡಿಕೊಂಡು ಅದು ಹೇಗೆ ಮಾಡಬೇಕೋ ಅದೇ ರೀತಿ ಆ ಪದ್ಧತಿಯಲ್ಲೇ ಮಾಡಿದೆ. ಸೊ ಅದರಿಂದ ನನಗೆ ಎರೆಜಲ ಬರ್ತಾ ಉಂಟು ಇವಾಗ. ನಾನು ಅದೇ ರೀತಿ ಎರೆಹುಳನ ಹಾಕೊಂಡು ಅಂದರೆ ಇನ್ನೂ ಅದನ್ನು ತೆಗೆದು ಇನ್ನೊಂದು ಡ್ರಮ್ಮಲ್ಲಿ ಹತ್ತಿರದಲ್ಲಿ ರೆಡಿ ಮಾಡ್ಕೊಂಡಿದ್ದೇನೆ, ಇದಕ್ಕೆ ಶಿಫ್ಟ್ ಮಾಡ್ತೇನೆ ನಾನು. ತುಂಬ ಸುಲಭದಲ್ಲಿ ಅಂದರೆ ಸ್ಥಳಾವಕಾಶ ಕೂಡ ಕಡಿಮೆ ಸಾಧ್ಯ ಕೂಡ ಸುಲಭ. 200 ಲೀಟರ್ನ ಡ್ರಮ್ ಇಡುವಂಥದ್ದು. ಒಂದು ವೇಳೆ ನನ್ನ ಲೆಕ್ಕದಲ್ಲಿ ತೆಂಗಿನ ಮಧ್ಯೆ ಎರೆಹುಳು ಇರೋದು, ಹೊರಗಿಂದ ಬೇಕಾದ ಎರೆಗಳ ಘಟಕದಿಂದ ಎರೆಹುಳುಗಳನ್ನು ತಂದು ಹಾಕ್ಬೋದು. ಅದು ಸಾಮಾನ್ಯ ಪ್ಲಾಟಿನವರಿಗೆ ಆಗಲಿಕ್ಕಿಲ್ಲ, ಒಂದು 5 ಸೆಂಟ್ಸ್ ಮನೆ ಇರುವವರಿಗೆ ಅದಕ್ಕೆ ಬೇಕಾದ ಒಂದು 2 ಕೆಜಿಯಷ್ಟು ಸೆಗಣಿ ಎಲ್ಲಾದರೂ ಬಕೆಟ್ ಇಟ್ಕೊಂಡು ಹೋದರೆ ಎಲ್ಲಾದರೂ ಸಿಗ್ತದೆ. ಅದಕ್ಕೆ ನಮ್ಮ ಅಡಿಗೆ ತ್ಯಾಜ್ಯ ಆಗುವುದಿಲ್ಲ, ಅದಕ್ಕೆ ಕೃಷಿ ತ್ಯಾಜ್ಯ ಬೇಕಾಗ್ತದೆ. ನಮ್ಮ ಎರೆಹುಳು ಮಾಡಬೇಕಿದ್ರೆ ಅದಕ್ಕೆ ಅಡಿಕೆ ತ್ಯಾಜ್ಯ. ನೀವೇನು ಹಾಕ್ತೀರ ಅದಕ್ಕೆ? ಅದಕ್ಕೆ ನಾನು ಕೃಷಿ ತ್ಯಾಜ್ಯವೇ ಹಾಕು. ಅಲ್ಲಿ ಸಿಕ್ಕುವಂಥ ತರಗಳು, ತೆಂಗಿನ ಇದಗಳನ್ನೆಲ್ಲ ಹುಡಿ ಹುಡಿ ಮಾಡಿಕೊಂಡು, ಹುಳ್ಳುಗಳನ್ನೆಲ್ಲ ಹಾಕೊಂಡು ಅದು ಮಾಡಿ ಅದನ್ನು ಕಲ್ಚರ್ ಮಾಡಿಕೊಂಡು ಎರೆಹುಳು ಬಿಟ್ಟು ಅದರ ನೀರನ್ನು ನನ್ನಿಂದ ಇದಕ್ಕೆ ಉಪಯೋಗಿಸ್ತಾ ಇದ್ದೇನೆ. ನೀವು ಸ್ವೀಟ್ ಕಾರ್ನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಇದರ ಒಂದು ಬೆಳೆಯುವ ವಿಧಾನ ನಿರ್ವಹಣೆ ಹೇಗೆ, ಈ ಬಗ್ಗೆ ಸ್ವಲ್ಪ ವಿವರ ಹೇಳ್ಬೋದಾ? ನೋಡಿ, ನಾವಿಲ್ಲಿ ಇದು ಗೋವಿನ ಜೋಳ ಬೆಳೆಯುತ್ತೇವೆ. ಸ್ವೀಟ್ ಕಾರ್ನ್ ಮತ್ತು ಗೋವಿನ ಜೋಳ ಕೂಡ ಒಂದೇ ಥರದ ಗಿಡಗಳು, ಒಂದೇ ಜಾತಿಯವುಗಳು. ಇನ್ನೊಂದು ಚಿಕ್ಕ ಜೋಳ ಗೊತ್ತು ನಿಮಗೆ. ಅದರಲ್ಲಿ ಸ್ವೀಟ್ ಕಾರ್ನ್ ನಾನು ಬೆಳೀಲಿ ಕಾರಣ, ಇಲ್ಲಿ ಮಾರ್ಕೆಟಲ್ಲಿ ಪ್ರತಿಯೊಂದು ಕಡೆ ಕೂಡ ಎಲ್ಲರಿಗೂ ಖುಷಿಯ ಒಂದು ಆಹಾರ, ಅದು ಎಲ್ಲರೂ ತಿಂತಾರೆ, ನಮಗೂ ಖುಷಿ ಹತ್ತಿರ ಏನೋ ಒಂದು ಸುಟ್ಟ ಇದನ್ನು ತಿನ್ನುವುದು, ಪೌಷ್ಟಿಕಾಂಶ ಇರುವಂಥದ್ದು. ನನಗೆ ಅದು ಸಾಮಾನ್ಯವಾಗಿ ಬೀಜ ಇಲ್ಲಿ ಸಿಗ್ತಾ ಇಲ್ಲ, ತುಂಬ ಕಾಸ್ಟ್ಲಿ ಆ ಬೀಜ ಅದರದ್ದು. ನಾನೀಗ ಒಂದು ಬೀಜದ ಕಂಪನಿಯಿಂದ ಅದನ್ನು ನೇರವಾಗಿ ಪೋಸ್ಟ್ ಮುಖಾಂತರ ತರಿಸ್ತೇನೆ, ಎಲ್ಲಿ ದೂರದಿಂದ ಆದರೆ ಜರ್ಮನಿ ಅದೇ ನಾನು ಅದರ ಮೊಳಕೆ ತುಂಬ ಕಮ್ಮಿ. ಒಂದು 100 ಬೀಜ ಹಾಕಿದರೆ 30 ಬೀಜವೂ ಕೂಡ ಮೊಳಕೆ ಬರುವುದಿಲ್ಲ, ತುಂಬ ಇದಾಗಿಬಿಡ್ತದೆ. ಅದನ್ನು ನಾನು ಸಪ್ರೇಟ್ ಒಂದು ಕಪ್ಪಿಗೆ ಹಾಕಿ ಅದನ್ನು ಮೊಳಕೆ ಬರೆಸಿ ಅಷ್ಟೊತ್ತಿಗೆ ನನ್ನ ಬೆಡ್ಡನ್ನು ರೆಡಿ ಮಾಡಿಕೊಟ್ಟಿರ್ತೇನೆ. ಅದಕ್ಕೆ ಬೇಕಾದಷ್ಟು ಗೊಬ್ಬರ ಕೂಡ ಸ್ವಲ್ಪ ಜಾಸ್ತಿ, ಅದಕ್ಕೆ ಎಲ್ಲ ಹಟ್ಟಿ ಗೊಬ್ಬರವನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಈ ಬಯೋ ಇದನ್ನೆಲ್ಲ ಹಾಕ್ಕೊಂಡು ಸುಮಾರು 6 ಇಂಚ್ ಒಂದರಾಗೆ ನೆಟ್ಬಿಡ್ತೇನೆ. ತುಂಬ ಪೌಷ್ಟಿಕವಾಗಿ ಬಂದರೆ 2 ಬರ್ತದೆ, ಆದರೆ ನನಗೆ ಬರಲಿಲ್ಲ ಇಷ್ಟು ತನಕ, ಒಂದೇ ಬಂದದ್ದು, ಒಂದು ಕೋಡ್ ಬರ್ತದೆ. ಆ ತಿಂಗಳಲ್ಲಿ ನೀವು ಹೇಳಿದ್ರೆ ಈಗ 100ಕ್ಕೆ 30 ಅಂತ, ಆದರೂ ನಿಮ್ಮ ಮುಖದಲ್ಲಿ ಒಂದು ಖುಷಿಯ ನಗು ಇದೆ, ಯಾಕೆ? ನೋಡಿ, ಇಲ್ಲೇ ಇರೋದು ಒಂದು ನಾನು ನನಗೆ ಎಷ್ಟು ಪ್ರೀತಿ ಅಂದರೆ ನನ್ನ ಮಕ್ಕಳಿಗೆ ಕೂಡ ತುಂಬ ಪ್ರೀತಿ, ಅದು ನನ್ನ ತಂಗಿ ಮಕ್ಕಳಿಗೂ ಪ್ರೀತಿ. ಇವರಿಗೆ ಪ್ರೀತಿ ಇರುವಂಥ ಒಂದು ನನ್ನ ಮನೆಯಲ್ಲೇ ತೆಗೆದು ಕಟ್ ಮಾಡಿ ಕೊಡುವಾಗ ಇನ್ನಷ್ಟು ಖುಷಿ ಆಗ್ತದೆ. ಮತ್ತು ನನ್ನ ಶ್ರೀಮತಿಯವರ ಅಕ್ಕ ತಂಗಿಯರ ಮಕ್ಕಳು ಬಂದರಂತೂ ಅವ್ರಿಗೆ ಬಹಳ ಖುಷಿ ಅದು ನೋಡುವುದೇ. ಇಂಥವರಿಗೆ ನನಗೆ ಈಗ ನೋಡಿ, ಮೊದಲಿಗೆ ಇದರಲ್ಲಿ ತುಂಬ ವ್ಯತ್ಯಾಸ ಇದೆ. ಇವಾಗ ಯಾರಿಗೆ ಒಂದು ನೀವು ಗಿಫ್ಟ್ ಕೊಡಲಿಕ್ಕೆ ಹೋದರೆ ಎಲ್ಲೋ ಮಾಲಿಂದ ಏನಾದರೂ ಪ್ಯಾಕ್ ಮಾಡಿಕೊಂಡು ಹೊಸ ಗಿಫ್ಟ್ ಕೊಡುವಾಗ ಅವ್ರು ಭಾಳ ಖುಷಿ ಇರ್ತದೆ. ಮೊದಲಾಗೆಲ್ಲ ನಮ್ಮ ತಂದೆಯವರು ಇರುವಾಗ ಅವ್ರ ಸಂಬಂಧಿಕರ ಮನೆಗೆ ಒಂದು ಕಾರಲ್ಲಿ ಹಾಕಿ ಮನೆಯಲ್ಲಿ ಬೆಳೆದಂಥ ಎಲ್ಲ ಸಾಮಾನುಗಳನ್ನು ಅವ್ರ ಮನೆ ಮನೆಗೆ ಕೊಂಡೋಗಿ ಕೊಡ್ತಾ ಇದ್ರು. ಅದು ಬಹಳಷ್ಟು ಖುಷಿ ಇತ್ತು. ಅವರಿಗೆ ತುಂಬ ಲಾಯರ್ಗಳ ಪರಿಚಯ ಇತ್ತು, ಡಾಕ್ಟರ್ಗಳ ಪರಿಚಯ ಇತ್ತು, ಸಂಬಂಧಿಕರ ಪರಿಚಯ ಇತ್ತು. ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅವರಿಗೆ ಒಂದೊಂದು ಕುಂಬಳಕಾಯಿ, ಒಂದೊಂದು ಕಲ್ಲಂಗಡಿ ಅಂಗಡಿ ಕೊಟ್ಟು ಬರ್ತಾ ಇದ್ರು ಒಂದು ದಿವಸ, ಒಂದು ರೌಂಡ್ ಹೊಡೆದುಕೊಂಡು. ಇವಾಗ ಅದು ನಿಂತು ಹೋಗಿದೆ, ಆದರೆ ನಾನು ಅದನ್ನು ಮತ್ತೆ ಪುನರ್ಸ್ಥಾಪಿಸಬೇಕು. ನನ್ನಲ್ಲಿ ಬೆಳೆದಂಥನ್ನು ನಾನು ನನ್ನ ಸ್ನೇಹಿತರಿಗೆ ಕೊಡಬೇಕು. ನಾನು ಹೆಚ್ಚು ಪ್ರೀತಿಸುವವರನ್ನು ಕರ್ಕೊಂಡು ಒಂದು ತಿನ್ನಿ ಅಂತ ಹೇಳುವಂಥದ್ದು. ಇಲ್ಲಿ ಅದು ತುಂಬ ಖುಷಿ ಇರ್ತದೆ. ಅದರ ನಿರ್ವಹಣೆ ಅಂದರೆ ಬೆಳೆಯಲ್ಲಿ ಯಾವ ಹಂತದಲ್ಲಿ ಏನು ಮಾಡಬೇಕಾಗ್ತದೆ? ಮೊದಲೇ ಅಷ್ಟು ನಾಟಿ ಮಾಡಿ ಅಂದರೆ ಒಂದು ಗಿಡಕ್ಕೆ ಒಂದು 10 ದಿವಸ 15 ದಿವಸ ಆದ ಕೂಡಲೇ, 10 ದಿವಸದಲ್ಲೇ ಮಾಡ್ಬೋದು. 15 ದಿವಸ ಹೋದರೆ ಅದನ್ನು ತೆಗೆದು ನಾಟಿ ಮಾಡ್ತಾ ಬರ್ಬೋದು. ಇಲ್ಲೊಂದು ತುಂಬ ತೊಂದರೆ ಇದೆ, ಹೆಗ್ಗಣಗಳನ್ನು ಅದಕ್ಕೆ ಗೊತ್ತಾಗ್ಬೋದು ಅಲ್ಲಿ ನಾನು ಸ್ವೀಟ್ ಕಾರ್ನ್ ಹಾಕಿದ್ದೇನೆ ಅಂತ ಹೇಳಿದ್ರೆ ಗೊತ್ತಾದ ಕೂಡಲೇ ಹೆಗ್ಗಣ ಓಡಿ ಬರ್ತದೆ, ಬುಡದಿಂದಲೇ ಕಡಿದು ಹಾಕಿಬಿಡ್ತದೆ. ಅದು ಹೇಗೆ ನಿಯಂತ್ರಣ ಮಾಡಿ? ಒಂದು ನಾವು ಅದಕ್ಕೆ ಗೊಬ್ಬರ ಹಾಕುವಾಗ ಸ್ವಲ್ಪ ಈ ನಾವು ನೆಲಕಡಲೆಯ ಹಿಂಡಿ ಹಾಕಿ ಮಾಡಿದಂಥ ಗೊಬ್ಬರವನ್ನು ಅದಕ್ಕೆ ಹಾಕಬಾರ್ದು. ಈ ನೆಲಕಡಲೆಯ ವಾಸನೆ ಹಿಡ್ಕೊಂಡು ಅದು ಬರ್ತದೆ, ಅಲ್ಲಿ ಆ ವಾಸನೆಯನ್ನು ತಪ್ಪಿಸಬೇಕಾಗ್ತದೆ. ತಪ್ಪಿಸಿ ಮತ್ತು ಇದೇ ಗೊಬ್ಬರವನ್ನು ಹಾಕ್ಕೊಂಡು ಮುಚ್ಚಿ ಆದಷ್ಟು ಸ್ವಲ್ಪ ಹತ್ತಿರ ಯಾವುದೇ ಇಳಿಗಳು ಬರದ ಹಾಗೆ ಅದಕ್ಕೆ ಸ್ವಲ್ಪ ಇಲಿಯನ್ನು ಕೊಲ್ಲುವಂಥ ಯಾವುದೇ ಒಂದು ಮದ್ದು, ಸ್ವಲ್ಪ ಬೇಕಾದಷ್ಟು ಗಂಟ ಪದಾರ್ಥಗಳೆಲ್ಲ ಸಿಗ್ತವೆ ಅದನ್ನೆಲ್ಲ ಹಾಕ್ಕೊಂಡು ಇಲಿಯನ್ನು ಸ್ವಲ್ಪ ನಿಯಂತ್ರಣವಾಗಿ ದೊಡ್ಡ ದೊಡ್ಡದಾದರೆ ಮತ್ತೆ ಅದನ್ನು ಕೆಳಗೆ ಹಾಕುವುದಿಲ್ಲ. ಅದು ಅದನ್ನು ಮಾಡಿಕೊಂಡು ಮತ್ತೆ ಸ್ವಲ್ಪ ಮಣ್ಣು ಹಾಕ್ತಾ ಬರಬೇಕು ಜಾಸ್ತಿ, ಇದ್ರೆ ಅದು ತುಂಬ ಸಾಫ್ಟ್ ಆಗಿರ್ತದೆ, ಅದು ತುಂಡಾಗಿ ಬಿತ್ತಂದರೆ ಹೋಯಿತು. ಅದೀಗ ಅದರ ಕಟಾವು ಇದೆಲ್ಲ ಅಂದರೆ ಎಷ್ಟು ಸಮಯ ಬೇಕಾಗುತ್ತೆ? ಒಂದು ಕೆಲವೊಂದು ಹೈಬ್ರಿಡ್ಗಳು 6 ಅಂದರೆ ಈಗ ಸುವರ್ಣ 65 ಅಂತ ಬರ್ತದೆ, ಅದು 60 ದಿವಸದಲ್ಲಿ ಬರ್ತದೆ. ನನಗೊಂದು 70 ದಿವಸದಲ್ಲಿ ಬಂದಿದೆ. ಆದರೆ ಇಲ್ಲಿ ಅದು ಸ್ವೀಟ್ ಕಾರ್ನ್ ಆದಾಗ ಸ್ವಲ್ಪ ಅದನ್ನು ಜಾಸ್ತಿ ಬೆಳೀಲಿಕ್ಕೆ ಬಿಡಬಾರ್ದು, ಸ್ವಲ್ಪ ನೋಡ್ಕೊಳ್ಬೇಕಲ್ಲಿ ಅದು ಯಾವುದನ್ನು ಒಂದನ್ನು ತೆಗೆದು ಅದು ಬೆಳೆದಿದೆಯಾ ಈ ಹಂತಕ್ಕೆ ಬಂದಿದೆ ಅಂತ ಕೂಡಲೇ ಅದನ್ನು ಕಟ್ ಮಾಡಬೇಕು. ಬೆಳೆದು ಕೂಡಲೇ ಅದು ಮತ್ತೆ ಸ್ವೀಟ್ ಕಾರ್ನ್ ಆಗುವುದಿಲ್ಲ, ಪೂರ್ಣವಾಗಿ ಗಟ್ಟಿಯಾಗಿಬಿಡ್ತದೆ. ಹಾಗೆ ಆಗ್ತದೆ. ಮತ್ತೆ ಅದರಲ್ಲಿ ಈಗ ನಿಮಗೆ ಅದು ಪ್ರಯೋಜನಕಾರಿಯಾಗಿ ಕಂಡಿದೆಯಾ? ಹೇಗೆ ಅದು ಅಂದರೆ ಇಲ್ಲಿ ಮಾರ್ಕೆಟಿಗೆ ನೋಡಿದಾಗ ನಾನು ಹೇಳಿದೆ, ಒಂದು ಮಾರ್ಕೆಟಿಗೆ ಒಮ್ಮೊಮ್ಮೆ 15 ರೂಪಾಯಿಗೆ ಒಂದು ಸಿಗ್ತದೆ. ನಾನು ಇಲ್ಲಿ ಖರ್ಚು ನೋಡಿದಾಗ ಅದೊಮ್ಮೆ ತುಂಬ ಜಾಸ್ತಿ ಖರ್ಚಾಗಿ ಬಿಡೋದಾಗಿ, ನನ್ನ ಇದಕ್ಕೆ ಒಂದು 30-40 ರೂಪಾಯಿವರೆಗೂ ಬೀಳ್ಬೋದು ಅಂತ ಆಗ್ತದೆ. ಆದರೆ ನನಗೆ ನನ್ನದೇ ಆದ ಒಂದು ಇದೆಯಂತೆ ಒಮ್ಮೊಮ್ಮೆ ಅದು ಅಂದರೆ ನೀವೇ ಬೆಳೆದದ್ದು ನಿಮ್ಮ ಮನೆ ಮಂದಿಯೇ ತಿನ್ನುವಂಥದ್ದು ಒಂದು ಖುಷಿ ಬೇರೆ. ಅಷ್ಟೇ ನನಗೆ ಹೇಳಿದಲ್ವ ನಿಮಗೆ, ಅಂದರೆ ಎಲ್ಲರೂ ಪ್ರಯತ್ನಿಸ್ಬೋದು ಅಂತ. ಖಂಡಿತ ಖಂಡಿತ, ನಾನು 4-5 ವರ್ಷದಿಂದ ನಾನು ಮಾಡಿದ್ದೇನೆ. ಕಳೆದ ವರ್ಷ ನಾನು ಹೇಳಿದಲ್ಲ ನಿಮಗೆ, ನನಗೊಂದು 100 ಅಷ್ಟಾಗಿದೆ, 100 ಲೂ ಬಂದಿದೆ, ಒಂದು ಕೂಡ ಹೋಗಿಲ್ಲ. ಅಲ್ಲ, ಕೆಲವರಿಗೆ ಒಂದು ಆಲೋಚನೆ ಬರ್ತದೆ, ಇಷ್ಟೆಲ್ಲ ಕಷ್ಟಪಡೋದಕ್ಕೆ ಮಾರ್ಕೆಟ್ ಅಂತ ಆದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಆದರೆ ಆ ನಿಟ್ಟಿನಲ್ಲಿ ಕೇಳಿ, ಅಂದರೆ ಇಲ್ಲಿ ಒಂದು 50 ಸೆನ್ಸ್ ಬಿಸ್ನೆಸ್ ಒಂದು ಎಕರೆಯಲ್ಲಿ ಇದನ್ನೇ ಒಂದು ಬಿಸ್ನೆಸ್ ಆಗಿ ಮಾಡೋರಿಗೆ ಖಂಡಿತ ಲಾಭ ಅದು. ಯಾಕೆಂದರೆ ಇಲ್ಲಿ ಬೇರೆ ಕಡೆತನದಿಂದ ಸಾವಯವ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಜಾಸ್ತಿ ರೇಟ್ ತಗೊಂಡು ಮಾರಬಹುದು ಅದು. ಅವ್ರಿಗೆ ಅಲಸಂದೆ ಮಾಡುವಾಗ ಇದು ಜಾಸ್ತಿ ಪೆಸ್ಟಿಸೈಡ್ ಏನು ಕೊಡಬೇಕಾಗಿ ಅಂದರೆ ಲಾಭದಾಯಕವಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಖಂಡಿತ ಇದೆ, ಖಂಡಿತ ಇದೆ. ನನಗೆ ಮಾತಾಡೋದು ಏನಂದರೆ ಈ ಚಿಕ್ಕ ಒಂದು 10 cents 15 cents 20 cents ಇದ್ದು ಒಂದು ಮನೆ ಇದ್ದವರಿಗೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಯಾಕೆಂದರೆ ಅದು ಅದರ ನಿರ್ವಹಣೆ ವೆಚ್ಚ ಜಾಸ್ತಿ ಆದ ಕಾರಣ ಅದಕ್ಕೆ ಕೂಡ ಜಾಸ್ತಿ ಬೆಳೀತದೆ. ಅಂದರೆ ನಿಮ್ಮ ಎಲ್ಲ ಈ ಕೃಷಿ ವಿಧಾನಗಳು ಅಂದರೆ ಒಂದು ಬಹಳಷ್ಟು ಸೀಮಿತ ಒಂದು ಹಿಡುವಳಿ ಹೊಂದಿದವರಿಗೆ ಅಥವಾ ಫ್ಲ್ಯಾಟ್ಗಳಲ್ಲಿ ಇರುವವರಿಗೆ ನಗರ ಪ್ರದೇಶದ ಅವರಿಗೆಲ್ಲ ತುಂಬ ಹೆಚ್ಚು ಅನುಕೂಲಕರವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಅಂದರೆ ಅವರಿಗೆ ಈ ಕೃಷಿಯನ್ನು ಕೈಗೊಂಡ್ರೆ ನಿಜವಾಗಿಯೂ ಲಾಭ ಆಗ್ಬೋದು ಅಂತ ತಮ್ಮ ಅನುಭವ ಅಷ್ಟೇ ಇರು. ನಾನು ಹೇಳಿದ್ದು ಒಂದು ಮನಸ್ಸಿಗೆ ತಂತಿರ್ತೀನಿ. ನಾನು ಹೇಳಿದಲ್ಲ, ನಾನು ಅದನ್ನು ಆ ಮೋಟಿವೇಶನ್ ಕೊಡೋದೆ ಅದಕ್ಕಾಗಿ ನನ್ನ ಕೈಲಾದನ್ನು ನಾನು ಮಾಡಿ ತೋರಿಸುವುದು. ಪಕ್ಕದಲ್ಲಿ 5-10 cents ತುಂಬ ಮನೆಗಳಿವೆ, ಅಲ್ಲಿ ಹತ್ತಿರದಲ್ಲಿ ಬೇಕಾದಷ್ಟು ಇವೆ. ಇವರೆಲ್ಲ ಸುಮ್ಮನೆ ಅನಗತ್ಯವಾಗಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಇದನ್ನು ಮಾಡಿ. ನಿಮ್ಗೆ ಸಂತೃಪ್ತಿ ಇದೆ, ಮನಸ್ಸು ಸಮಾಧಾನ ಇದೆಯಾ? ರೋಗಗಳು ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ. ನೀವು ಹಾರೆ ಹಿಡಿದೋ, ಚಿಕ್ಕ ಕತ್ತಿ ಹಿಡಿದೋ, ಚಿಕ್ಕ ತೊಟ್ಟೆ ಹಿಡಿದು ಬಂದು ಇಷ್ಟಿ ಮಾಡಿದ್ರು ಸಾಕು. ನೀವು ತೃಪ್ತಿ ಇದೆ ಈ ಸಮಯ ಇದಕ್ಕಿದ್ದು ಮಾಡಿ, ಅದರಲ್ಲಿ ನಿಮಗೆ ಫಲ ಸಿಗ್ತಾ ಇದೆ. ಅದು ಸ್ವಚ್ಛ ಫಲ, ವಿಷ ಇಲ್ಲದ್ದು ಅಮೃತ. ಇದನ್ನು ತಿನ್ಕೊಳ್ಳಿ ನೀವು, ಇಷ್ಟೇ ಹೇಳೋದು ಅಷ್ಟೇ. ಅಂದರೆ ನಮಗೂ ಕೂಡ ಒಂದು ಸಾಕ್ಷಾತ್ ಕಾಣುವಂಥದ್ದು ನಿಮ್ಮ ಆರೋಗ್ಯದ ಗುಟ್ಟು, ನಿಮ್ಮ ಕೃಷಿ ಇಷ್ಟೇ ಇರೋದು. ಈಗ ತರಕಾರಿ ಕೃಷಿಯ ಜೊತೆಗೆ ನೀವು ಏನು ಜೇನು ಕೃಷಿಯಲ್ಲಿ ಕೂಡ ಪಳಗಿದ್ದೀರಿ, ಈ ಬಗ್ಗೆ ನಿಮ್ಮ ಅನುಭವ ಹಂಚಿಕೊಳ್ಳಿ. ಅದೇ ನಾನು ಹೇಳಿದೆ, ನಾನು 87ರಲ್ಲಿ ಏನು ಜೇನು ತರಬೇತಿ ಪಡ್ಕೊಂಡೆ ನಾನು. ನಂತರ ಟ್ರೈ ಮಾಡಿದೆ, ಸ್ವಲ್ಪ ಜೇನನ್ನು ಮಾಡ್ತಾ ಇದ್ದೆ. ಆದರೆ ನನ್ನ ವಾತಾವರಣ ಏನಾಯಿತು ಅಂತೇಳಿದರೆ ಅಲ್ಲೆಲ್ಲವೂ ಕೃಷಿ ಸ್ಥಳ ಕಾಡುಗಳೆಲ್ಲ ಹೋಗಿ ಅದು ಮತ್ತೆ ಒಂಥರ ಲೇಔಟ್ಗಳಾಯಿತು, ಮನೆಗೆಲ್ಲ ಹೆಚ್ಚಾತಿ ಆಯಿತು, ಎಲ್ಲವೂ ಹೋಯಿತು. ಅಲ್ಲಿ ಜೇನು ಹುಳ ನಿಲ್ಲಿಕ್ಕೆ ಎಲ್ಲಿರಲಿಲ್ಲ. ಆದರೂ ಕೂಡ ಪ್ರಯತ್ನ ಪಟ್ಟು ಒಂದು ಗೂಡನ್ನು ಇಟ್ಕೊಂಡಿದ್ದೇನೆ. ಮನೆಗೆ ತಕ್ಕಷ್ಟು ಸ್ವಲ್ಪ ಜೇನು ಸಿಗ್ತದೆ, ಮತ್ತು ಅದರೊಟ್ಟಿಗೆ ಇನ್ನೊಂದು ಸುಲಭದಲ್ಲಿ ಒಂದು ಮಜೆಂಟ್ ಜೇನು ಕೂಡ ಇದೆ. ಹತ್ತಿರದಲ್ಲಿ ಎಲ್ಲಾದರೂ ಕೋಲ್ ಜೇನು ಹಾರಿಕೊಂಡು ಬಂದರೆ ಅದನ್ನು ಕೂಡ ಜಾಗ್ರತೆ ಮಾಡಿ ಸ್ವಲ್ಪ ಸಾಕಲಿಕ್ಕೆ ನೋಡ್ತೇನೆ ಮನೆಗೆ ಬೇಕಾದ ಜೇನು. ಮತ್ತು ಜೇನು ಹುಳ ಜೇನಿಗಿಂತಲೂ ನನಗೆ ಪರಾಗಸ್ಪರ್ಶಕ್ಕೆ, ಅದು ಹೇಳಬೇಕಾಗಿಲ್ಲ, ಯಾವ ಪ್ರತಿಯೊಬ್ಬರಿಗೂ ತಿಳಿದ ವಿಚಾರ. ಒಂದು ಜೇನು ನೊಣ ಇದ್ದರೆ ಮಾತ್ರ ಭೂಮಿಯಲ್ಲಿ ಕೃಷಿ ಉಳಿದಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಅಷ್ಟು ಪ್ರಭಾವಶಾಲಿ ಆದಂಥ ಪರಾಗಸ್ಪರ್ಶ ಇನ್ನೊಂದು ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ತುಂಬ ಪ್ರೀತಿಯಿಂದ ಅದನ್ನು ಸಾಕಿದ್ದೇನೆ ಮನೆಯಲ್ಲೂ ಇದೆ ಅದು. ಅಂದರೆ ನಿಮಗೆ ಒಂದು ಮನೆ ಖರ್ಚಿಗೆ ಅಂತ ಹೇಳ್ತೇವಲ್ಲ ನಾವು, ಹಾಗೆ ಜೇನು ಸ್ವಲ್ಪ ಸಿಗ್ತದೆ. ಬೇರೆ ಇದಕ್ಕೆ ಅಂದರೆ ಹೆಚ್ಚಿನ ಕಾಳಜಿ ಈಗ ಕೃಷಿಯಲ್ಲಿ ಇರ್ಬೋದು ಅಂದರೆ ತರಕಾರಿ ಕೃಷಿಯಲ್ಲಿ ಕೂಡ ನಾವು ಏನು ವಿಶೇಷವಾದ ಕಾಳಜಿ ವಹಿಸಬೇಕಾಗ್ತದೆ ಅಂದರೆ ಬೇರೆ ಬೇರೆ ವಾತಾವರಣದಲ್ಲಿ ನಾವು ಯಾವ ರೀತಿಯ ಕಾಳಜಿ ವಹಿಸಬೇಕಾಗ್ತದೆ? ಹೌದು, ನಾವು ಅಂದರೆ ನಾವು ಮಳೆಗಾಲ ಬಂದಾಗ ಮಳೆಗಾಲಕ್ಕೆ ಹೋಗುವಂಥ ತರಕಾರಿಯನ್ನೇ ನಾವು ಹಾಕಬೇಕಾಗ್ತದೆ. ಅಲ್ಲಿ ಅದು ಸುಲಭದಲ್ಲಿ ಸಿಕ್ಕುವಂಥದ್ದು ಅದು ನಮಗೆ ಬೆಂಡೆ ಅಥವಾ ಬಸಳೆ ಸ್ವಲ್ಪ ಕಷ್ಟ ಆಗ್ತದೆ, ಬೆಂಡೆ ಅಲಸಂದೆ ಅಂತ ಹಾಕ್ಬೋದು. ಮತ್ತು ಬೇಸಿಗೆ ಬಂದಾಗ ಬೇಸಿಗೆಯಲ್ಲಿ ಬರುವಂಥ ಇದನ್ನೇ ನೋಡ್ಕೊಳ್ಬೇಕಾಗ್ತದೆ ನಾವು. ಮತ್ತು ಒಂದು ಬೆಲೆ ಹಾಕಿದಾಗ ಅದೇ ಸ್ಥಳದಲ್ಲಿ ಅದನ್ನೇ ಹಾಕೋದಕ್ಕಿಂತ ಸ್ವಲ್ಪ ಟೈಮ್ ಕೊಟ್ಟು ಅಥವಾ ಬೇರೆ ಬೆಲೆಯನ್ನು ಬದಲಾಯಿಸಿ ಮಾಡಬೇಕಾಗ್ತದೆ. ಈ ರೀತಿ ಮಾಡಬೇಕಾಗ್ತದೆ. ಮತ್ತು ಅದೇ ಆದಷ್ಟು ನಾವು ಸ್ವಲ್ಪ ಜಾಸ್ತಿ ಗಿಡವನ್ನು ಹಾಕಿದರೆ ಯಾವಾಗ ನಮಗೆ ರೋಗ ಬಂತಲ್ಲ ಆ ಗಿಡವನ್ನು ಅಲ್ಲಿಂದಲೇ ಕಿತ್ತು ಬಿಸಾಡಿದರೆ ಉಳಿದ ಗಿಡಗಳು ಸ್ವಲ್ಪ ರಹಿತವಾಗಿ ಬರಲಿಕ್ಕೆ ಸಾಧ್ಯ ಕೂಡ ಇದೆ ಅಲ್ಲಿ ಅಂಥದ್ದು. ಅದೇ ಮುಖ್ಯವಾಗಿ ನಾವು ನೋಡ್ಕೊಳ್ಳೋ ಸಂಕ್ಷೇಪ ಹೇಳಬೇಕಾದ್ರೆ ಅಲ್ಲಿ ರೋಗ ಅದಕ್ಕೆ ಬಾಧೆ ತಗದಲಾಗಿ ಸ್ವಲ್ಪ ನೋಡ್ಕೊಳ್ಬೇಕಾದ ಅಷ್ಟೇ ಇರೋದು. ಇನ್ನೊಂದು ಮುಖ್ಯ ವಿಚಾರ ಬರುವುದಂತ ಹೇಳಿದರೆ ಈಗ ಗೊಬ್ಬರಗಳನ್ನು ಬಳಸುವಾಗ ಕೂಡ ಈಗ ನೀವು ಎರೆಗೊಬ್ಬರ ಬಳಸ್ತೀರಿ, ಈಗ ಕುಂಬಳಕಾಯಿ ಇರಬಹುದು, ಬಸಳೆ ಇರಬಹುದು, ಬೆಂಡೆ ಇರ್ಬೋದು, ಈಗ ಬೇರೆ ಬೇರೆ ರೀತಿಯ ತರಕಾರಿ ಕೃಷಿಗೆ ಬಳಸುವ ಗೊಬ್ಬರದಲ್ಲಿ ವ್ಯತ್ಯಾಸ ಉಂಟು ಅಥವಾ ಒಂದೇ ಗೊಬ್ಬರವನ್ನು ಎಲ್ಲದಕ್ಕೂ ಬಳಸಬಹುದು ಅನ್ನುವಂಥದ್ದು? ನೇರವಾಗಿ ಹಟ್ಟಿ ಗೊಬ್ಬರದ ಬಗ್ಗೆ ನಾವು ಏನು ಹೇಳಲಿಕ್ಕಿಲ್ಲ. ನೇರವಾಗಿ ತರುವುದು ಹಾಕುವುದು, ಸ್ವಲ್ಪ ಆದರೆ ಅದು ಬಿಸಿ ಇರೋದಾಗಿ ನೋಡ್ಕೊಳ್ಬೇಕು. ಯಾಕೆ ಅದು ಸ್ವಲ್ಪ ಒಂದು ಥರ ಗ್ಯಾಸ್ ಇದೆ, ಅದರಲ್ಲಿ ಒಂದು ಅನಿಲ ಇದೆ, ನಿಮಗೆ ಗೊತ್ತಲ್ವ ಅದು. ಅದು ಅದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಾವು ಯಾವಾಗಲೂ ಕೂಡ ಅದು ಡಿಕಂಪೋಸ್ಟ್ ಆಗಬೇಕು. ಅಂತ ಹೇಳಿದರೆ ನೇರವಾಗಿ ಗೊಬ್ಬರ ಹಾಕಿದ್ದಕ್ಕಿಂತಲೂ ಅದನ್ನು ಡಿಕಂಪೋಸ್ಟ್ ಮಾಡೋದು, ಅಂದರೆ ಅದು ಹುಡಿ ಹುಡಿಯಾಗಿ ಕೈಗೆ ಸಿಕ್ಕುವಾಗಿದ್ದರೆ ತುಂಬ ಖುಷಿ ಇರ್ತದೆ, ಅದು ತುಂಬ ಗಿಡಕ್ಕೂ ಕೂಡ ಒಳ್ಳೆಯದು. ಅದೇ ನೇರವಾಗಿ ಹಾಕಿದಾಗ ಅಲ್ಲಿ ಗದ್ದಲು ಬರುವಂಥ ಸಾಧ್ಯತೆಗಳಿವೆ. ಮತ್ತು ಈ ಥರ ನಾವು ಎರೆಜಲವನ್ನು ತೆಗೊಂಡಾಗ ಎರೆಹುಲುಗಳು ಜಾಸ್ತಿ ಇದ್ದರೆ ಸ್ವಲ್ಪ ನೀರು ಅದನ್ನು ಅಡ್ಜಸ್ಟ್ ಮಾಡಿ ಸ್ವಲ್ಪ ತೆಳು ಮಾಡಿ ಹಾಕಬೇಕಾಗ್ತದೆ. ಸ್ವಲ್ಪ ಜಾಸ್ತಿ ಇದಾದ ಕೂಡಲೇ ಅದು ಇದಾಗಿ ಸುಟ್ಟು ಹೋಗ್ತದೆ. ಅಥವಾ ನಮ್ಮ ನೆಲಗಡಲೆ ಹಿಂಡಿ ಇದ್ದು ನೀರು ಅದಕ್ಕೆ ಸೇರಿಸಿದಾಗ ಅದನ್ನು ನಾವು ಬೂದಿ ಹಾಕಿದಾಗಲೂ ಕೂಡ ಅದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಈ ಜೈವಿಕ ಗೊಬ್ಬರಗಳಿವಿದ್ದಾರೆ, ಯಾವುದು ಬಯೋ ಫರ್ಟಿಲೈಸರ್, ಬಯೋ ಪೆಸ್ಟಿಸೈಡ್ ಅಂತ ಹೇಳಿದೆಲ್ಲ, ಇದರಲ್ಲೂ ಕೂಡ ಹಾಗೆಯೇ ಅದಕ್ಕೆ ಅವರದೇ ಆದ ಮಾರ್ಗಸೂಚಿ ತತ್ವಗಳಿವೆ, ಅದನ್ನು ಅನುಸರಿಸಿ ಅದನ್ನು ಹಾಕಬೇಕಾಗ್ತದೆ. ಅಷ್ಟು ಈಸಿಯಲ್ಲಿ ಎಲ್ಲದಕ್ಕೂ ಕೂಡ ಒಂದು ಮಿತಿಯಲ್ಲಿ ಹೋಗಬೇಕು, ಮಿತಿ ಮೀರಿ ಯಾವುದು ಹೋದರೂ ಕೂಡ ಅದಾಗುವುದಿಲ್ಲ. ಅದರಂತೂ NPK ಹಾಕುವಂಥದ್ದು ಅದು ತುಂಬ ಜಾಗ್ರತೆ ಇರಬೇಕಾದದ್ದು, ನೇರವಾಗಿ ಹಾಕುವಂಥದ್ದಲ್ಲ ಅದು. ಸಾಮಾನ್ಯವಾಗಿ ನಾವು ಅಡುಗೆ ಮನೆ ತ್ಯಾಜ್ಯ ಅಂತ ಹೇಳ್ತೇವೆ, ಈಗ ಅಡುಗೆ ಮನೆ ತ್ಯಾಜ್ಯಗಳು ಏನೇನು ಇರ್ತವೆ ಮತ್ತು ಅದನ್ನು ಹೇಗೆ ಸಮರ್ಪಕವಾಗಿ ನಮ್ಮ ಕೃಷಿಗೆ ಪೂರಕವಾಗಿ ಬಳಸಬಹುದು, ಈ ನಿಟ್ಟಿನಲ್ಲಿ ಸ್ವಲ್ಪ ವಿವರವಾಗಿ ಹೇಳಿ. ನಿಮ್ಮಲ್ಲಿ ಅಡುಗೆ ಮನೆಯಲ್ಲಿ ಏನೆಲ್ಲ ತ್ಯಾಜ್ಯ ಇರ್ತದೆ? ನಾವು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಹೋದಾಗ ಅಲ್ಲಿ ಅತ್ಯಂತ ಹೆಚ್ಚು ಸಾಧ್ಯ ಸಿಕ್ಕುವುದು ನಮಗೆ ಉಳಿದಂಥ ಹಣ್ಣುಗಳು, ಸಾರುಗಳು, ಮತ್ತು ನಾವು ತರಕಾರಿ ಕೊಯ್ಯುವಾಗ ಅದರ ಸಿಪ್ಪೆಗಳು, ಈ ಥರ ಏನು ಏನೆಲ್ಲ ಇರ್ತವೆ ಇದರಲ್ಲಿ ನಾವು ಒಂದು ಕೆಲವು ಸಾಮಾನು ಮನೆಯಿಂದ ಅಂಗಡಿಯಿಂದ ತರುವಂಥ ಪ್ಲಾಸ್ಟಿಕ್ ಬ್ಯಾಗ್ಗಳು ನಾವು ಮಾಡಬೇಕಿದ್ದಿಷ್ಟು ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಪ್ಲಾಸ್ಟಿಕ್ ಬ್ಯಾಗಿಗೆ ಅದನ್ನು ಒಂಥರ ಬೇರೆ ಒಂದು ಡಬ್ಬ ಇಟ್ಕೊಳ್ಳೋದು ಅಲ್ಲೇ ಹಾಕಿಬಿಡೋದು ಇದನ್ನು ಸೆಪ್ರೇಟ್ ಒಂದು ಇದೊಂದು ನಮ್ಮ ಡಸ್ಟ್ಬಿನ್ ಅಂತ ಯಾವುದನ್ನು ಹೇಳ್ತೇವೆ ನಾವು ಅದನ್ನು ಹಾಕ್ಕೊಂಡು ಆ ಉಳಿದಂಥ ತರಕಾರಿ ಸಿಪ್ಪೆ ಅಥವಾ ಸಿಪ್ಪೆ ಇರಲಿ ಬಾಳೆಗೆ ಯಾವುದೇ ಇರಲಿ ಅದನ್ನು ಸಣ್ಣಾಗಿ ಸಪ್ರವಾಗಿ ಕುಚ್ಚಿಬಿಡ್ಬೇಕು. ಅಂದರೆ ನಾವು ಹೆಸರಿಗೆ ಹೇಳೋದು ಕಸದ ಬುಟ್ಟಿ, ಅದು ಕಸದ ಬುಟ್ಟಿ ಅಲ್ಲ ರಸದ ಬುಟ್ಟಿ, ರಸದ ಬುಟ್ಟಿ ಆಗಬೇಕು. ಸರಿ, ಇದನ್ನು ಚಿಕ್ಕ ಚಿಕ್ಕದಾಗಿ ಕುಚ್ಚಿಕೊಂಡ್ರೆ ಸಾಕದು ಮುಗೀತಲ್ಲಿ. ಇದನ್ನು ತಗೊಂಡೋಗಿ ನಾವು ಒಂದು ಡ್ರಮ್ಮು ಡ್ರಮ್ಮು ಅದು ಸಪ್ರೇಟಾಗಿ ಒಂದು ಹೊರಗೆ ಇಡಬೇಕು. ಅದಕ್ಕೆ ಮೊದಲು ಆ ಡ್ರಮ್ಮಿಗೆ ಸ್ವಲ್ಪ ನಾವು ಬೆಲ್ಲದ ನೀರನ್ನು ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ಟು ಎಲ್ಲ ಅಡುಗೆ ಮನೆ ತ್ಯಾಜ್ಯವನ್ನು ಅದಕ್ಕೆ ಹಾಕ್ತಾ ಬರಬೇಕು. ಮರದ ಸ್ವಲ್ಪ ನೀರಾಕಿ ಮುಚ್ಚಿಬಿಡ್ಬೇಕು ಅಷ್ಟೇ. ಇಷ್ಟು ಹೀಗೆ ಬಂದರೆ ಅದರ ನಿರ್ವಹಣೆ ಆಗ್ತದೆ. ತನ್ನಷ್ಟು ಎತ್ತರ ಆದ ಕೂಡಲೇ ಅದರಲ್ಲಿ ಒಂದು ದ್ರವ ಹೊರಡ್ತದೆ, ಅದಕ್ಕೆ ಒಂದು ಕೆಳಭಾಗದಲ್ಲಿ ಒಂದು ಹೋಲ್ ಮಾಡಿಟ್ಟರೆ ಆಯಿತು, ತೂತು ಮಾಡಿಟ್ಟರೆಯಿತು, ಅದು ಅದರಿಂದ ಒಂದು ನೀರು ಬರ್ತದೆ. ಆ ನೀರನ್ನು ಇನ್ನಷ್ಟು ನೀರಿಗೆ ಬೆಳೆಸ್ಕೊಂಡು ನಾವು ತರಕಾರಿ ಗಿಡಕ್ಕೆ ಅದನ್ನು ಹಾಕ್ಬೋದು, ಯಾವುದೇ ವಾಸನೆ ಇರೋಲ್ಲ. ಆದರೆ ಅಲ್ಲಿ ಒಂದು ಹುಳ ಬರ್ತದೆ, ಅದಕ್ಕೆ ನೀವು ಬ್ಲ್ಯಾಕ್ ಸೋಲ್ಜರ್ಸ್ ಅಂತ ಹೇಳ್ತಾರೆ, ಮತ್ತು ಬಂಗಾರದ ಹುಳು ಅಂತ ಹೇಳ್ತಾರೆ, ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಈ ಹುಳಗಳು ಕೋಳಿಗಳಿದ್ರೆ ಅದಕ್ಕೆ ತುಂಬ ವಿಟಮಿನ್ ಪೌಷ್ಟಿಕ ಆಹಾರ ಅಂತ ಹೇಳ್ತಾರೆ. ಯಾ ಅದನ್ನು ಈಗ ತೆಗೆದು ಮತ್ತೆ ನಾವು ಗೊಬ್ಬರ ಬದಲು ಮಾಡುವಾಗ ಇದನ್ನು ಸ್ವಲ್ಪ ಬಿಸಿಲಿನಲ್ಲಿ ಹೊಳೆಯಿಸಿದಾಗ ಆ ಹುಳ ಕೂಡ ಗೊಬ್ಬರವಾಗಿ ಪರಿವರ್ತವಾಗಿ ನಮಗೆ ಏನು ವಾಸನೆ ಇಲ್ಲದಂಥ ಒಂದು ಇದು ಸಿಗ್ತದೆ. ಅಂದರೆ ನೀವು ಹೇಳುವ ಪ್ರಕಾರ ಈ ಒಂದು ತ್ಯಾಜ್ಯದಿಂದ ಒಂದು ಉಪ ಉತ್ಪನ್ನ ಕೂಡ ಸಿಗ್ತದೆ. ಇಲ್ಲಿ ಇಷ್ಟೇ, ತ್ಯಾಜ್ಯವನ್ನು ಡಿಕಂಪೋಸ್ಟ್ ಆಗಿ ಅದನ್ನು ಕಂಪೋಸ್ಟ್ ಆಗಿ ನಾವು ಪರಿವರ್ತಿಸಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ಜೈವಿಕ ದ್ರವಗಳು ಸಿಗ್ತವೆ ಡಿಕಂಪೋಸ್ಟ್ ಆಗುವಂಥದ್ದು, ಆವಾಗ ಅದರಲ್ಲಿ ವಾಸನೆ ಇರುವುದಿಲ್ಲ. ಯಾವಾಗ ನೇರವಾಗಿ ನಾವು ಗಿಡ ಅಂತೇಳಿ ಅಡುಗೆ ಮನೆ ಇದನ್ನು ಬಿಸಾಡಿದಾಗ ಒಂದು ವಾಸನೆ ಬರಲಿಕ್ಕೆ ಪ್ರಾರಂಭವಾಗ್ತದೆ, ಅದರಿಂದ ಒಂದು ಕೃಷಿಗೆ ಮಾರಕ ಬಂದಂಥ ಒಂದು ಹುಳ ಉತ್ಪತ್ತಿ ಆಗ್ತದೆ, ಅದು ಕೃಷಿಯನ್ನು ಹಾಳು ಮಾಡ್ತದೆ. ಈಗ ಅಬ್ದುಲ್ ರೆಹಮಾನ್ ಅವರೇ, ನೀವು ಹೇಳಬೇಕು ಈಗ ನಿಮ್ಮ ಒಂದು ಕೃಷಿ ಚಟುವಟಿಕೆಯಲ್ಲಿ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಕುಟುಂಬದ ಒಂದು ನೆಲೆಯಲ್ಲಿ ನೋಡಿದರೆ ನಿಮಗೆ ಯಾವ ರೀತಿಯ ಸಹಕಾರ ಇದೆ ಮತ್ತು ನಿಮ್ಮ ಯಾವ ರೀತಿಯ ಸಹಕಾರವನ್ನು ಬಯಸ್ತೀರಿ? ಈಗ ಮನೆಯಲ್ಲಿ ನಿಮಗೆ ಈ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಬೇಕಿದ್ರೆ ನಿಮಗೆ ನೀವು ಸ್ವಾವಲಂಬಿಯಾಗಿ ಏಕಾಂಗಿಯಾಗಿ ಅದನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ನಿಟ್ಟಿನಲ್ಲಿ ಹೇಳಿ. ನಾನು ಒಂದು ಅದರಲ್ಲಿ ನಾನು ಇನ್ನೊಂದು ಲಾಭ ಇದೆ ಇಲ್ಲಿ ನನಗೆ. ನಾನು ಈ ರೀತಿ ಒಂದು 10-15 ವರ್ಷದಿಂದ ನಾನು ಇದನ್ನು ಜಾಸ್ತಿ ನಾನು ಯಾರನ್ನು ಸಂಬಳ ಕೊಟ್ಟದನ್ನು ಮಾಡಿಸುವುದಿಲ್ಲ. ನಾನು ದಿವಸಕ್ಕೆ 2 ಗಂಟೆ ನಾನು ಸ್ವಲ್ಪ ಕಠಿಣ ಪರಿಶ್ರಮ ಮಾಡ್ತೇನೆ. ನಾನು ಹಾರೆ ಹಿಡಿಯುತ್ತೇನೆ, ಅದನ್ನು ಬುಡಕ್ಕೆ ಹಾಕ್ತೇನೆ, ಗೊಬ್ಬರ ತರ್ತೇನೆ, ಸೈಕಲನ್ನು ಉಪಯೋಗ ಮಾಡಿಕೊಂಡಿದ್ದೇನೆ, ಹೊರಗಿನ ತರುವಂಥ ಸೈಕಲ್ ಯೂಸ್ ಮಾಡ್ತೇನೆ. ಈ ರೀತಿ ಮಾಡಿದಾಗ ನನ್ನ ಆರೋಗ್ಯದ ಮೇಲೆ ಒಂದು ಉತ್ತಮವಾದಂಥ ಒಂದು ಪರಿಣಾಮ ಬೀರಿದೆ. ನನಗೆ ತುಂಬ ಸಂತೋಷವಾಗಿದ್ದೇನೆ ನಾನು. ಅದು ಒಂದು ದಿವಸಕ್ಕೆ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ? ಮನೆಯಲ್ಲಿ ನನ್ನ ಶ್ರೀಮತಿಯವರಿದ್ದಾರೆ, ಅವ್ರು ಸ್ವಲ್ಪ ನನಗೆ ಚಿಕ್ಕ ಪುಟ್ಟ ಸಹಾಯಕ್ಕೆ ಅವರು ಸಹಾಯ ಮಾಡ್ತಾರೆ. ಅಡುಗೆ ಮನೆ ಕೆಲಸ ಮಾಡೋದ್ರಿಂದ ಇದಕ್ಕೆ ಅಷ್ಟು ಜಾಸ್ತಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ. ಆದರೆ ಅವರ ದೊಡ್ಡ ಸಹಕಾರ ಅಂದರೆ ನಾನು ಮನೆ ಬಿಟ್ಟು ಹೊರ ಬಂದಾಗ ಅಲ್ಲಿ ಆಡುಗಳು ದನಗಳು ಈ ಥರ ಮಂಗಗಳು ಮುಗಿಬಿಡ್ತದೆ, ಅದನ್ನು ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವರಿಗೆ ಕೊಟ್ಟು ಬಿಟ್ಟಿದ್ದೇನೆ. ಇದನ್ನು ನೀವು ನೋಡ್ಕೊಳ್ಬೇಕಾಗ್ತದೆ, ಇದಕ್ಕೆ ಅವರ ಸಹಕಾರ ಇದೆ ನನಗೆ. ನಿಮ್ಮಲ್ಲಿ ಇನ್ನೊಂದು ವಿಚಾರ ಕೇಳಲೇಬೇಕು, ಯಾಕಂದರೆ ನಿಮ್ಮ ಒಂದು ದೃಷ್ಟಿಕೋನವೇ ಆಗಿದೆ, ಒಂದು ಪರಿಸರ ಸಹ್ಯವಾದ್ದು ಮತ್ತು ಪರಿಸರಕ್ಕೆ ಪೂರಕವಾದ ಒಂದು ಕೃಷಿ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ನೋಡಿದ್ರೆ ನೀವು ಈಗಲೂ ಕೂಡ ಯಾವುದೇ ಪೆಟ್ರೋಲ್ ಡೀಸೆಲ್ ಇಂತಹ ಯಂತ್ರಗಳನ್ನು ಬಳಸುವುದಿಲ್ಲ, ಕೀಟ ಇದ ಯಾವುದೇ ಇದಕ್ಕೂ ಅಂಥದ್ದನ್ನು ಬಳಸುವುದೂ ಇಲ್ಲ, ಮತ್ತು ನೀವು ಈಗಲೂ ಕೂಡ ಸೈಕಲ್ನಲ್ಲೇ ಸವಾರಿ ಮಾಡ್ತೀರಿ, ಈ ಬಗ್ಗೆ ಸ್ವಲ್ಪ ಹೇಳಿ ನೋಡಿ. ಒಂದು ನಾನು ಆಲೋಚನೆ ಮಾಡಿದಾಗ ಪರಿಸರದ ಬಗ್ಗೆ ನಾನು ಹೇಳಿದಲ್ವ, ಈ ಪರಿಸರ ನನಗೆ ಈ ಆಕಾಶವಾಣಿಯವರೇ ಆ ಒಂದು ಕಾರ್ಯಕ್ರಮ ತುಂಬ 80 ಇಲ್ಲ 88 ಇರಬೇಕಂತಕ್ಕಂಥದ್ದು, ಆವಾಗಲೇ ಪರಿಸರದ ಪ್ರಜ್ಞೆ ಜನರಲ್ಲಿಗೆ ಮೂಡಲಿಕ್ಕೆ ಶುರುವಾಯಿತು, ನನಗೂ ಗೊತ್ತಾಯಿತು. ಆವಾಗ ನಮಗೇನು ಪರಿಸರ ನನ್ನಿಂದ ವೈಯಕ್ತಿಕವಾಗಿ ನನಗೆ ಏನು ಕೊಡಲಿಕ್ಕಾಗದೆ, ಇತರನ್ನು ಕೊಡಿಸುವುದು ಬೇರೆ ವಿಚಾರ, ನಾನೇನು ಕೊಡಬೇಕು? ನಾನು ಕೊಟ್ಟದ್ದು ಈಗ ಅತಿಶಯ ದೊಡ್ಡ ಅಪಾಯಕಾರಿಯಾದಂಥದ್ದು ನಮ್ಮ ಇದು ಜಾಗತಿಕ ತಾಪಮಾನದ ಏರಿಕೆ, ಅದರಲ್ಲಿ ಬರುವಂಥ ಎಲ್ಲ ಅನಾಹುತಗಳು ಎಲ್ಲ ರೋಗಗಳು, ಅದು ನಮಗೆ ಗೊತ್ತಾಯಿತು. ಈ ಉರಿಯುವುದರಿಂದ ಯಾವುದು ನಮ್ಮ ಈ ಶಾಖಗಳು ಅನಗತ್ಯವಾಗಿ ಉರಿದಂತಹ ಈ ಪೆಟ್ರೋಲ್ಗಳು ಅಲ್ಲಿ ಹೋಗಿ ಅದು ಹಾಲು ಮಾಡುತ್ತೆ ಅಂತ ನನಗೆ ಅದನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಎಲ್ಲರದ್ದು ನಾನು ನಿಲ್ಲಿಸಬಹುದು ಅಂತಾಯಿತು. ನಾನು ಅಗತ್ಯ ಇಲ್ಲದಾಗ ಸುಮ್ಮನೆ ಪೆಟ್ರೋಲ್ ಓಡಿಸುವುದು ಒಂದು ಜಾಗತಿಕ ತಾಪಮಾನವಾದಂಥ ಈ ಪರಿಸರಕ್ಕೆ ಮಾಡುವಂಥ ಹಾನಿ, ಎರಡನೆಯದು ನನ್ನ ರಾಷ್ಟ್ರಕ್ಕೆ ಆಗುವಂಥ ವಿದೇಶಿ ವಿನಿಮಯದ ಕೊರತೆ ತೊಂದರೆ ಅದರ ನಷ್ಟ, ಇದನ್ನು ನಾನು ನನ್ನ ವೈಯಕ್ತಿಕಗೊಳಿಸಬೇಕು ಅಂತಾಯ್ತು ನನಗೆ. ಅದಕ್ಕೆ ನಾನೇನು ಮಾಡಿದ್ದೆ, ಅಲ್ಲಿ ನನ್ನ ಪಕ್ಕದಲ್ಲೆಲ್ಲರಲ್ಲೂ ಸ್ಕೂಟ್ರ್ ಇದೆ, ಒಂದೊಂದು ಮನೆ 2-3-4 ಇದೆ, ನಾನು ಅದನ್ನೇನು ವಿರೋಧಿಸುವುದಿಲ್ಲ, ಅವರಿಗೆ ಅದು ಬೇಕಾಗ್ಬೋದು, ನನಗೆ ಬೇಡ, ನನಗೆ ಸೈಕಲ್ ಸಾಕು. ಅಂದರೆ ಮುಖ್ಯವಾಗಿರುವ ನನಗೆ ಇಷ್ಟು ಸಾಕು, ನನ್ನ ಇತಿಮಿತಿಗೆ ತಕ್ಕ ಹಾಗೆ ನಾನು ಇರಬೇಕು, ನಾನು ಇರಬೇಕು ಇಷ್ಟು ಮಾಸ. ಇದರಿಂದ ನಾನು ನನ್ನ ರಾಷ್ಟ್ರಕ್ಕೆ ನನ್ನ ಪರಿಸರಕ್ಕೆ ನನ್ನ ನೆರೆಗರಿಗೆ ಏನಾದರೂ ಕೊಡುಗೆ ನೀಡಿದ ಹಾಗೆ ನೀಡ್ತೇನೆ ನಾನು ಇಷ್ಟೇ. ಅಂದರೆ ನಾನು ದಿವಸಕ್ಕೆ 1 ಲೀಟರ್ ಪೆಟ್ರೋಲ್ ಉಳಿಸುವುದರಿಂದ ನನ್ನ ರಾಷ್ಟ್ರಕ್ಕೆ ಒಂದು 10 ರೂಪಾಯಿ ಆದರೂ ನಾನು ವಿದೇಶಿ ಮೇಳದಲ್ಲಿ ಉಳಿಕೆ ಮಾಡ್ತೇನೆ. ನನ್ನ ಪ್ರಪಂಚಕ್ಕೆ ನನ್ನ ಭೂಮಿಗೆ ತಾಪಮಾನ ಆಗುವುದರಿಂದ 1 ನ್ಯಾನೋಮೀಟರ್ಗ್ರಾಮ್ನಷ್ಟಾದರೂ ನಾನು ಕೊಡುಗೆ ಕೊಡ್ತೇನೆ ಎಂಬ ಒಂದು ವಿಶ್ವಾಸ ನನಗಿದೆ. ಇದಕ್ಕಾಗಿ ನಾನು ಸೈಕಲನ್ನು ಉಪಯೋಗಿಸಿ ಮಾಡ್ತೇನೆ, ಮತ್ತು ಜನರಿಗೆ ನಾನು ಬಾಯಲ್ಲಿ ಹೇಳುವುದಿಲ್ಲ, ನಾನು ಮಾಡಿದಾಗ ಅವ್ರು ನೋಡಲಿ ಅವರು ಮಾಡಲಿ, ಮಕ್ಕಳನ್ನು ಕರೆತರ್ತೇನೆ, ನೋಡಿ ಅಪ್ಪ ನನಗೆ ಗಿಡ ಬೇಕು, ಮನೆಗೆ ಕೊಂಡು ಕೊಡ್ತೇನೆ ಅವರು ಗಿಡ, ಶಿಕ್ಷಕ ಮಕ್ಕಳಿದ್ರೆ 1-2 ಗಿಡ ಉಳಿದೆ ನೀವು ನಾಟಿ ಮಾಡಿ ಅಂತೇಳಿ ಅವ್ರು ಹೇಳ್ತೇನೆ. ಈಗ ನಿಮ್ಮ ಒಂದು ಕೃಷಿ ಅನುಭವದ ಆಧಾರದಲ್ಲಿ ಬೇರೆ ಕೃಷಿಕ ಬಾಂಧವರಿಗೆ ನಿಮ್ಮ ಸಲಹೆ ಅಥವಾ ಕಿವಿಮಾತು ಅಂತ ಹೇಳಿದರೆ ಏನು ಹೇಳ್ತೀರಿ? ನಾನು ಎರಡು ವಿಭಾಗವನ್ನು ಮಾಡಿದ್ದು. ಒಂದು ಇದೆ ನಾನೀಗ ಮಾತಾಡಿದಂಥ ಮನೆಯ ಚಿಕ್ಕ ಮನೆಯಲ್ಲಿರುವಂಥ ಕೃಷಿಕರು, ಅದೇ ಒಂದು ಗೋವಾ ಬ್ಯಾಗಲ್ಲಿ ಒಂದೆರಡು ಗಿಡವನ್ನಾಗಿ ಬೆಳೆಸಿ ಸ್ವಚ್ಛ ಆಹಾರವನ್ನು ನೀವು ತಿನ್ನಿ, ಇನ್ನೊಬ್ಬರಿಗೆ ವಿಷಯ ಅಲ್ಲ, ನಿಮಗೆ ತೃಪ್ತಿ ಇರಲಿ, ನಾನು ಸ್ವಚ್ಛ ಆಹಾರ ತಿನ್ನುತ್ತೇನೆ ಎಂಬ ವಿಚಾರ. ಅದು ನಿಮ್ಮ ಮನೆಯಲ್ಲಿ ಒಂದು ಗ್ರೋ ಬ್ಯಾಗಲ್ಲಾದರೂ, ಒಂದು ಬಸಳೆದಂಟಾದರೂ, ಒಂದು ಬೆಂಡೆ ಗಿಡ ಆದರೂ ಬೆಳೆಯಿರಿ. ಇನ್ನು ಹೆಚ್ಚು ಒಂದು ಎಕರೆ ಅರ್ಧ ಎಕರೆ ಮಾಡುವವರಿಗೆ ಹೇಳುವುದಿಷ್ಟೇ, ಒಮ್ಮೆಲೊಮ್ಮೆಲೆ ನಿಮಗೆ ಇದು ರಾಸಾಯನವನ್ನು ನಿಲ್ಲಿಸಲಿಕ್ಕಾಗುವುದಿಲ್ಲ, ಕೀಟನಾಶಕವನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ಎಂಬುದು ನಮಗೆ ಗೊತ್ತಿದೆ. ಆದರೆ ಮೆಲ್ಲ ಮೆಲ್ಲ ಸ್ವಲ್ಪ ಸ್ವಲ್ಪ ಆದರೂ ನೀವು ಸಾವಯವದತ್ತು ಮಾಡಿ, ಸಾವಯವದತ್ತು ಹೋಗಿ ಆದಷ್ಟು ಕೀಟನಾಶಕ ಬಳಕೆಯನ್ನು ಕಮ್ಮಿ ಮಾಡಿ. ಎನ್ ಪಿ ಕೆ ಆದರೂ ಭೂಮಿಯಲ್ಲಿ ಇರುವಂಥದ್ದು ಅದೊಂದು ದೊಡ್ಡ ಅಷ್ಟು ತೊಂದರೆ ಕೊಡಲಿಕ್ಕಿಲ್ಲ ಎಂಬ ನನ್ನ ಒಂದು ನಂಬಿಕೆ. ಆದರೆ ಕೀಟನಾಶಕ ತುಂಬ ಅಪಾಯಕಾರಿ, ನಿಮಗೂ ಕೂಡ, ನೀವು ಮಾಡಿದಂಥ ಜನರಿಗೂ ಕೂಡ, ಯಾರದನ್ನು ತಿಂತಾರೆ ಅವರಿಗೂ ಕೂಡ. ಆದರೆ ಕೀಟನಾಶಕ ಬಳಕೆಯನ್ನು ನೀವು ಕಮ್ಮಿ ಮಾಡಬೇಕು ಅಂತೇಳಿ ಅವರಿಗೆ ಒಂದು ಬಂದಿದೆ ಅಷ್ಟು. ಅದು ನಮ್ಮ ಮನೆಯಿಂದಲೇ ಪ್ರಾರಂಭ ಆಗಬೇಕು. ಉಣ್ಯಾಕ ಅವರೇ, ಈಗ ಈ ನಿಮಗೆ ಬಾಲ್ಯದಿಂದ ಕೃಷಿಯ ನಂಟು ಹೇಗಿದೆಯೋ, ರೇಡಿಯೋದ ನಂಟು ಕೂಡ ಹಾಗೆ, ಆಕಾಶವಾಣಿಯ ನಂಟು ಕೂಡ, ಅಂದರೆ ಕೇಳುಗರಾಗಿ ನೀವು ಇದ್ರಿ ಅಂತ ಒಂದು ಮಾತು ಹೇಳಿದ್ರಿ. ಇದರ ಬಗ್ಗೆ ಸ್ವಲ್ಪ ಹೇಳಿ, ಹೇಗೆ ಪ್ರಯೋಜನ ನಿಮಗೆ ಆಗಿದೆ ಆಕಾಶವಾಣಿಯಿಂದ ಕಾರ್ಯಕ್ರಮಗಳನ್ನು ಕೇಳಿ, ಏನು ಪ್ರೇರಣೆ ಸಿಕ್ಕಿದೆ ಈ ನೆಲೆಯಲ್ಲಿ? ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ ಆಕಾಶವಾಣಿ ಪ್ರಾರಂಭ ಆಯಿತು ಅಂತ ಕಾಣ್ತದೆ. ಭಾಳ ಖುಷಿಯಾಗಿತ್ತು ನಮಗೆ ಅವಾಗ, ಮಂಗಳೂರಿನಿಂದ ಆಕಾಶವಾಣಿ ಆಗ್ತದೆ ಅಂತೇಳಿ. ಅದರ ಪ್ರಾಯೋಗಿಕ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇದ್ದೆ. ಅದೇ 1976 ಆಕಾಶವಾಣಿ ಪ್ರಸಾರ ಮಂಗಳೂರು ಪ್ರಾರಂಭಿಸಿದೆ. ಈಗ ಅದು 50ರ ಒಂದು ಸಂಭ್ರಮಕ್ಕೆ ತಲುಪಿದೆ. ನಂತರ ಅದು ನಮ್ಮದು ಒಂದು ಹವ್ಯಾಸ ಆಯಿತು, ನಮಗೆ ಒಂದು ಜೀವನದ ಒಂದು ಭಾಗ ಆಯಿತು. ಅದು ಸಂಜೆ ಅಂತ ತಗೊಳ್ಳೋದು, ರೇಡಿಯೋ ಕೂತ್ಕೊಳ್ಳೋದು, ಅದನ್ನೇ ಕೇಳೋದು, ಅದರನ್ನು ಕೇಳಿ ಅದರಲ್ಲಿರುವಂಥ ನಗುವುದು, ಮರೆಸಿ ಹೀಗೆ ಮಾತಾಡುವಂಥದ್ದು, ಅದರ ಓದು, ಅದೇ ಅದಕ್ಕೆ ಬರೆದ ಪತ್ರಗಳಿವೆ ಅಲ್ಲ, ಓದುಗರೇನು ಓದುಗರ ಓಲೆ ಅಂತ, ಕೇಳುಗರ ಪತ್ರ ಅಂತೇಳಿ, ಪತ್ರೋತ್ತರಗಳು ಕೂಡ ತುಂಬ ಖುಷಿಯಾಗಿದೆ. ಅದರಲ್ಲಿ ಕೃಷಿ ರಂಗ ಅದು ಸಾಮಾನ್ಯವಾಗಿ ನಾವು ಕೇಳಲೇಬೇಕಾದದ್ದು, ಆ ರೀತಿ ಕೇಳ್ತಾ ಇದ್ದೆವು. ಮತ್ತು ನಾನು ಹೇಳಿದೆ ಅಲ್ಲ, ನನ್ನೆಲ್ಲ ಅಂದರೆ ಸಾಮಾನ್ಯವಾಗಿ ಅತ್ಯಂತ ನಾವು ಹೆಚ್ಚು ಪ್ರಯೋಜನ ಅಂತ ಹೇಳಿದರೆ ಯಾರೆಲ್ಲ ವಿಜ್ಞಾನಿಗಳಿದ್ದಾರೋ ಅವರೆಲ್ಲನೂ ಇಲ್ಲಿ ಕರೆಸ್ತಾ ಇದ್ದೆ. ಏನೋ ಈ ಕೃಷಿ ರಂಗದಲ್ಲಿ ಆಗ ಕೂಡ ಒಂದು ಏನು ಸರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೆನಪು ಹೇಳಿದ್ರಿ? ಹೌದು, ಅದು ಹೌದು, ನಮ್ಮ ನಿಸರ್ಗ ಸಂಪದ ಅಂತೇಳಿ ಬೆಂಗಳೂರಿಂದಲೋ ಅಥವಾ ಹೈದರಾಬಾದಿಂದ, ಭದ್ರಾವತಿಯಿಂದಲೋ ಗೊತ್ತಿಲ್ಲ, ಯಾವುದೋ ಒಂದು ಕೇಂದ್ರ ಮಾಡಿದ್ದು ಇಲ್ಲಿ ನೀವು ಮರುಪ್ರಸಾರ ಮಾಡ್ತಾ ಇದ್ರಿ, ಅದಕ್ಕೆ ಒಂದು ಎಕ್ಸಾಮ್ ಕೂಡ ಇದ್ದಿದ್ದೀರಿ, ಏನೋ ಒಂದು ಪ್ರೈಸ್ ಸಿಗ್ಬೇಕು ಅಂತೇಳಿ. ಒಮ್ಮೆ ನಾನು ನನ್ನ ಬೀಸುರಡಿಗೆ ಹೋದಾಗ ರಾತ್ರಿ 7 ಗಂಟೆ ಏನೋ ಆ ಸಮಯ ಆಗಿತ್ತು, ನನ್ನ ಲೇಡಿ ಇರಲಿಲ್ಲ, ನಾನು ಒಂಥರ ಚಡಪಡ್ಲಿಕ್ಕೆ ಶುರು ಮಾಡಿದೆ. ಈ ರಿಕ್ಷಾ ಆಟೋ ಇರೋದ ಸಮಯ ಅದು, ಹೇಗೋದು ಹೋಗಿ ಮುಟ್ಟಬೇಕಂತೇಳಿ, ಆ ಸಮಯಕ್ಕೆ ಮುಟ್ಟಬೇಕಂತೇಳಿ, ಹಾಗೆ ಮುಟ್ಲಿಕ್ಕೆ ಆಗಿರಲಿಲ್ಲ. ಮರು ದಿವಸ ಯಾರೋ ನಮ್ಮ ಇನ್ನೊಬ್ಬರು ಕೇಳಿಗರ ಹತ್ರ ಹೋಗಿ ಏನಾಗಿದೆ, ಏನು ಕೇಳಿದ್ರು, ಏನು ಕೇಳಿದ್ರು ಅಂತ ಹೇಳಿ, ಅದರ ಮತ್ತೆ ಮರುಪ್ರಸಾರ ಏನು ನಡೆದಿತ್ತು ಅಂತ ಕಾಣ್ತು, ಅದನ್ನು ಕೇಳಿ ಕೂಡ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿದ್ದೆ. ಬಹಳ ಚೆನ್ನಾಗಿತ್ತು, ಎಕ್ಸಾಮ್ ಬರಲಿಕ್ಕೆ ಟ್ರೈ ಮಾಡಿದ್ದೆ ಮತ್ತು ನನಗೆ ಬರೀಲಿಕ್ಕೆ ಆಗಲಿಲ್ಲ. ಇದು ನಾನು ಹೇಳಿದಂತೆ ನನ್ನ ಪರಿಸರದ ಬಗ್ಗೆ ಒಂದು ಕಾಳಜಿ ಮತ್ತು ನಿಜವಾದ ಪರಿಸರ ಏನು ಏನು ಎಂಬುದನ್ನು ತಿಳುವಳಿಕೆ ಮೂಡಿಸುವಂಥ ಒಂದು ಸಮಯವಾಗಿತ್ತು. ಅದರಿಂದಾಗಿಯೇ ನಾನು ಕೃಷಿ ಇಲಾಖೆಯಿಂದ, ಅರಣ್ಯ ಇಲಾಖೆಯಿಂದ ಬರುವಂಥ ನರ್ಸರಿಯನ್ನು ಮಾಡಿಕೊಂಡು, ನಾನು ಮತ್ತು ನನ್ನ ಇನ್ನೊಬ್ಬರು ಡಾಕ್ಟರ್ ಮೋಹನ್ ರಾವ್ ಅಂತ ಇದ್ದರು, ಇಬ್ಬರು ಕೂಡಿ ನಾನು ಸುಮಂದು 50,000 ಗಿಡಗಳನ್ನು ಮಾಡಿ ಮನೆಯಲ್ಲಿ ಆ ನರ್ಸರಿಯನ್ನು ಮಾಡಿಕೊಂಡು ಅವರಿಗೆ ಮಾಡಿಕೊಟ್ಟು, ಅವರದನ್ನು ಹಂಚಿದ್ದೂ ಇದೆ, ಅವರು ಮತ್ತೆ ಮಾಡಿದರು. ನಂತರ ಪದೇ ಪದೇ ನಾನು ಅದರಿಂದಾಗಿ ಕೆಲವೊಂದು ಗಿಡಗಳನ್ನು ಕೂಡ ಮಾಡಿಕೊಂಡು ಹೀಗೆ ಅರಣ್ಯ ಇಲಾಖೆಯವರಿಂದ ಗಿಡಗಳನ್ನು ಮಾಡಿ ಅವರಿಗೆ ಕೊಟ್ಟಿದ್ದೆ ನಾನು. ಇದು ಕೂಡ ನನಗೆ ಆಕಾಶವಾಣಿಯಿಂದ, ಅಂದರೆ ನಾನು ನನ್ನ ಪರಿಸರದ ಒಂದು ಕಾಳಜಿ ಮತ್ತು ಪರಿಸರಕ್ಕೆ ನಾನು ಏನು ಕೊಡಬೇಕು ಎಂಬುದನ್ನು ನಾನು ಕಲಿತಿದ್ದರೆ ಅದು ಮಂಗಳೂರು ಆಕಾಶವಾಣಿಯಿಂದ. ಅಷ್ಟು ಒಂದು ಪ್ರೀತಿ ಬಂದಿತ್ತು. ಅದರಿಂದ ಬರುವಂಥ ವಿಜ್ಞಾನಿಗಳು, ಆ ಕಾರ್ಯಕ್ರಮಗಳೆಲ್ಲ ಬಹಳಷ್ಟು ಆವಾಗ ಬರ್ತಾ ಇತ್ತು. ಮತ್ತು ಕೃಷಿ ರಂಗ ಹಾಗೇನೆ, ವೈಜ್ಞಾನಿಕವಾದ ಪದ್ಧತಿಯಲ್ಲಿ ಮತ್ತು ಶಾಸ್ತ್ರೀಯವಾಗಿ ಯಾವ ರೀತಿ ಕೃಷಿ ಮಾಡಬೇಕು ಎಂಬುದು ನನಗೆ ಪಾಠ ಕಲಿಸಿಕೊಟ್ಟದ್ದು ಪ್ರಪ್ರಥಮವಾಗಿ ಆಕಾಶವಾಣಿ. ನೀವು ಕರೆಸುವಂಥ ವಿಜ್ಞಾನಿಗಳು, ನೀವು ಕರೆಸುವಂಥ ಇದು ಪ್ರಗತಿಪರ ರೈತರು, ಇವರೆಲ್ಲವೂ ಕೂಡ ನಿಮಗೆ ಪ್ರೇರಣೆ ನೀಡಿದೆ ಅಂತ ಹೇಳ್ತೀರಿ. ಈಗ ನೀವು ನಿಮ್ಮ ಕೃಷಿ ತಾಕಿನಿಂದ ಈಗ ಆಕಾಶವಾಣಿಯ ಸ್ಟುಡಿಯೋಕ್ಕೆ ಬಂದಿದ್ದೀರಿ, ನಿಮಗೆ ಹೇಗೆ ಅನಿಸ್ತದೆ? ನನಗೊಂದು ಕನಸಿತ್ತು. ಇವತ್ತಿನ ಖುಷಿ ಏನು? ಎಲ್ಲರೂ ಕೃಷಿ ರಂಗ ಇವರು ಬಂದು ಮಾತಾಡಿದಾಗ ನನಗೂ ಏಕೆ ಮಾತಾಡಬಾರದು ಅಂತೇಳಿ, ಯಾವಾಗ ಬರಬೇಕು ಹೇಗೆ ಮಾತಾಡಬೇಕು ಅಂತ ಅನಿಸ್ತಾ ಇರಲಿಲ್ಲ. ನನಗೂ ಭಾಳ ಖುಷಿ ಇತ್ತು, ಒಮ್ಮೆ ಆಕಾಶವಾಣಿಗೆ ಬರಬೇಕು, ಅಲ್ಲಿ ಮಾತಾಡಬೇಕು, ಒಂದು ಅವಕಾಶ ಸಿಕ್ಕಿದ್ರೆ ಹೇಗೆ ಅಂತೇಳಿ ನೋಡ್ತಾ ಇದ್ದೆ. ನಂತರ ನಾನು ಯಾವಾಗ ಜಾಸ್ತಿ ಸ್ವಲ್ಪ ನನ್ನ ವ್ಯವಹಾರಕ್ಕೆ ಕೈ ಹಾಕಿದಾಗ ಸ್ವಲ್ಪ ಅದು ಸಮಯದಿಂದ ಅದರ ಬಗ್ಗೆ ಜಾಸ್ತಿ ನಂಗೆ ಆಕಾಶವಾಣಿ ಹತ್ರ ಗಮನ ಹರಿಸಿಟ್ಲು ಆಗಿರಲಿಲ್ಲ. ಅದು ಕೂಡ ನಂದು ಒಂದು 5 ವರ್ಷದಿಂದೀಚೆ ಆಕಾಶವಾಣಿ ಕಾರ್ಯಕ್ರಮ ಕೇಳುವುದು ತುಂಬ ಕಮ್ಮಿ ಆಗಿದೆ ನನಗೆ. ರೇಡಿಯೋ ಸಿಕ್ಕಿಲ್ಲ, ರೇಡಿಯೋ ರಿಪೇರಿ ಆಗೋದಿಲ್ಲ, ಇಂಥ ವ್ಯವಸ್ಥೆ ಆಗಿಬಿಟ್ಟಿದೆ. ಮತ್ತು ಜಾಸ್ತಿ ನಮ್ಮ ಯೂಟ್ಯೂಬಿಗೆ ನಮ್ಮನ್ನು ಎಳೆದು ಬಿಟ್ಟಿದೆ, ಅದು ನಮ್ಗೆ ಗೊತ್ತಿಲ್ಲದೆ ನಾವು ಅದಕ್ಕೆ ಜಾರಿ ಬಿಟ್ಟಿದ್ದೇವೆ. ಈ ರೀತಿಯಾಗಿ ಆಕಾಶವಾಣಿ ಸ್ವಲ್ಪ ದೂರ ಇದ್ದೇವೆ ನಾವು. ಇದು ಬರೆದಾಗ ನನಗೇನು, ನಾನು ಚಿಕ್ಕಂದಿನಲ್ಲಿ ನಾನು ಹೇಳಿದೆ ಮತ್ತೆ ಹತ್ತಿರ ಆಗ್ತಿರಲ್ಲ, ಹತ್ತಿರ ನನ್ನ ಆಕಾಶವಾಣಿ ಅಂದರೆ ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿ ಆಗಿರುವಾಗಲೇ ನಾನು ಹೇಳಿದೆಲ್ಲ ಆಕಾಶವಾಣಿ ಎಷ್ಟು ಒಂದು ಪ್ರಯೋಜನ ಮಸ್ತು ಅಂದರೆ ಇಲ್ಲಿ ಒಂದಿದೆ ಆಕಾಶವಾಣಿಯಲ್ಲಿ. ಈ ಟಿ ವಿ ನೋಡುವಾಗ ನಾವು ಸೋಮಾರಿಗಳಾಗ್ತೇವೆ, ನಾವು ಆಕಾಶವಾಣಿಯಿಂದ ಕೇಳುವಾಗ ನಾವು ಸೋಮಾರಿಗಳಾಗುವುದಿಲ್ಲ. ನಮಗೊಂದು ರೇಡಿಯೋ ಇದ್ದರೆ ಆಯಿತು, ಹಾಕ್ಕೊಂಡು ನಮ್ಮ ಕೆಲಸ ನಡೀತದೆ, ಕೇಳ್ತಾ ಇರ್ತೇವೆ ನಾವು. ಅದೇ ಟಿ ವಿ ನೋಡಿದಾಗ ಆ ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ, ನೋಡ್ತಾ ಇರಬೇಕು. ಅಂದರೆ ಆಕಾಶವಾಣಿ ಅನ್ನೋದು ಯಾವುದು ತಟಸ್ಥ ಮಾಡುವುದು, ಕ್ರಿಯಾಶೀಲರಾಗಿ ಮಾಡ್ತದೆ. ನಿಮ್ಮ ಯಾವುದು ಚಿಕ್ಕ ಚಾಟ್ ಅತಿಥಿ ಅಂತ ಒಂದು ಬಂದದ್ದು ಕೇಳಿದ್ದೆ, ಇತ್ತೀಚೆಗೆ ಬಂದದ್ದು ಅದು. ಅದನ್ನು ಕೂಡ ನಾನು ಕೇಳ್ತಾ ಇದ್ದೆ. ಅದು ಒಂಥರ ಫನ್ ಇತ್ತು. ಅದರಲ್ಲಿ ಬರುವಂಥ ಎಲ್ಲ ಕೆಲವೊಂದು ವೈಚಾರಿಕವಾಗಿ ನಾನು ಬದಲಾದದ್ದು ನಿಮ್ಮ 9 ಗಂಟೆ ಆಗುವಂಥ ನಾಟಕಗಳು. ನಮ್ಮೊಂದು ಟೀಮ್ ಇತ್ತು, ಆ ನಾಟಕಕ್ಕೆ ನಾವೆಲ್ಲರೂ ಚರ್ಚೆ ಮಾಡ್ತಾ ಇದ್ದೆವು. ಈ ರೀತಿ ಇತ್ತು, ಆ ರೀತಿ ಇದ್ದು. ಆಮೇಲೆ ಕೆಟ್ಟಿ ಗೆಟ್ಟಿ ಅವರ ನಾಟಕ, ಈ ಥರ ತುಂಬ ವೈಚಾರಿಕ ಜನರ ನಾಟಕಗಳನ್ನು ಕೇಳುತ್ತಾ ಅವರ ವಿಚಾರಗಳು ಅದನ್ನು ಚರ್ಚೆ ಮಾಡಿದ್ದು ಇದೆ. ಇದೊಂದು ಹಳೆ ನೆನಪುಗಳು. ನಾನು ಹೇಳಿದೆ, ನಾನು ಮತ್ತೊಮ್ಮೆ ಆ ಹಳೆ ನೆನಪಿನ ಹತ್ರ ಬಂದಿದ್ದೇನೆ ಅಂತ ಅನ್ನಿಸ್ತಾ ಇದೆ ನನಗೆ ಈಗ ತಿಳಿ ಭೇಟಿ ಕೊಟ್ಟಾಗ. ಈಗ ನಿಮ್ಮ ಅನುಭವಗಳನ್ನು ಕೇಳ್ತಾ ಇದ್ದರೆ ತುಂಬ ನಮಗೂ ಖುಷಿ ಅನ್ನಿಸ್ತದೆ. ಈಗ ಯಾರಾದರೂ ಕೃಷಿಕರು, ಸಣ್ಣ ಹಿಡುವಳಿದಾರರೆಲ್ಲ ಈಗ ನಿಮ್ಮ ಕೃಷಿ ಕ್ಷೇತ್ರಕ್ಕೆ ಭೇಟಿ ನೀಡಬೇಕು ಅಥವಾ ನಿಮ್ಮಿಂದ ಸಲಹೆ ಏನಾದರೂ ಕೇಳಬೇಕಂತ ಇದ್ದರೆ ಅವರಿಗಾಗಿ ನಿಮ್ಮ ಒಂದು ಸಂಪರ್ಕ ಸಂಖ್ಯೆ ಕೊಡ್ತೀರಾ? ನನ್ನ ಫೋನ್ ನಂಬರ್ ಇದೆ 9448922166 9448922166 ಇದು ನನ್ನ ಸಂಪರ್ಕ ಸಂಖ್ಯೆ. ಇದರಲ್ಲಿ ನೀವು ಫೋನ್ ಮಾಡಿದರೆ ನಾನು ಸಿಗ್ತೇನೆ. ಒಂದು ವೇಳೆ ಫೋನ್ ಎತ್ತಲಿಕ್ಕೆ ಆಗದಿದ್ದರೂ ಕೂಡ ನಿಮ್ಮ ನಂಬರ್ ನೋಡಿಕೊಂಡು ತಿರುಗಿ ನಿಮಗೆ ನಾನು ಫೋನ್ ಮಾಡ್ತೇನೆ. ಧನ್ಯವಾದಗಳು. ಅಬ್ದುಲ್ ರೆಹಮಾನ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಮಾತುಗಳು ಹಲವರಿಗೆ ಸ್ಫೂರ್ತಿ ಆಗಬಹುದು ಅಂತ ಭಾವಿಸ್ತೇವೆ. ಇಲ್ಲಿವರೆಗೆ ಬಂದು ಹಲವು ವಿಚಾರಗಳನ್ನು ಹಂಚಿಕೊಂಡದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್, ನನ್ನನ್ನು ಈ ಒಂದು ಹೆಮ್ಮೆಯ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಕರೆಸಿದ್ದೀರಿ. ನನಗೆ ಒಂದು ಕನಸಿತ್ತು, ಇಲ್ಲಿ ಒಂದು ಮಾತಾಡಬೇಕಂತೇಳಿ ಒಂದು ಅವಕಾಶ ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್ ನಿಮಗೆಲ್ಲರಿಗೂ. ಇದುವರೆಗೆ ಅಬ್ದುಲ್ ರೆಹಮಾನ್ ಅಡ್ಡೂರು ಅವರ ಕೃಷಿ ಅನುಭವ ಕುರಿತ ಸಂದರ್ಶನದ 2ನೇ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಪ್ರವೀಣ್ ಅಮ್ಮೆಂಬಳ, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಆಕಾಶವಾಣಿ ಮಂಗಳೂರು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ. ಎಲ್ಐಸಿ, ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಗುರುಪುರ ಗೋಳಿದಡಿ ಗುತ್ತದ ಬಸದ ಪರ್ವ ಜನವರಿ 19 ಸೋಮವಾರ ಮತ್ತು ಜನವರಿ 20 ಮಂಗಳವಾರದಂದು. ಬ್ರಹ್ಮ ಋಷಿ ಶ್ರೀ KS ನಿತ್ಯಾನಂದ ಗುರುಗಳ ನಿರ್ದೇಶನ ಮತ್ತು ಮಾರ್ಗದರ್ಶನದಲ್ಲಿ ದೇವತಾ ಕಾರ್ಯ ಹಾಗೂ 2 ದಿನಗಳು ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 3 ಗಂಟೆಯವರೆಗೆ ಭಜನಾ ಸತ್ಸಂಗ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ದಿನಾಂಕ 19 ಸೋಮವಾರ ಸಂಜೆ 7 ಗಂಟೆಯಿಂದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗಪ್ರಜ ಕ್ಷೇತ್ರ ಪಾವಂಜೆ ಇವರಿಂದ ಕಾಲಮಿತಿಯ ಯಕ್ಷಗಾನ ಬಯಲಾಟ ಶಿವಕಾರುಣ್ಯ. ದಿನಾಂಕ 20 ಮಂಗಳವಾರ ಸಂಜೆ 6:30 to 8 ಗಂಟೆಯವರೆಗೆ ಸಿದ್ಧಿ ನಾಟ್ಯಾಲಯ ಇದರ ವಿದುಷಿ ಶ್ರೀಮತಿ ಶ್ರೀನೋಜಾ ಎಸ್ ಇವರ ಶಿಷ್ಯವೃಂದದವರಿಂದ ಭರತನಾಟ್ಯ ಮತ್ತು ರಾತ್ರಿ 8:30 to 10:30 ಅರೆಹೊಳೆ ಪ್ರತಿಷ್ಠಾನದವರಿಂದ ನೃತ್ಯ ವೈಭವ. ಅದೇ ದಿನ ಸಂಜೆ 5 ಗಂಟೆಯಿಂದ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಶಕ್ತಿಕಲ್ಲು ಎತ್ತುವ ಸ್ಪರ್ಧೆ. ಜೊತೆಗೆ ಈ 2 ದಿನಗಳ ಕಾಲ ಊಟೋಪಚಾರ ಮತ್ತು ಅತಿಥಿ ಸತ್ಕಾರ. ಶುಭ ಕೋರುವವರು ಶ್ರೀ ಸ್ವಾದಿಷ್ಟ್ ಬೇಕ್ಸ್ ಕೇಕ್ಸ್ ಅಂಡ್ ಸ್ವೀಟ್ಸ್ ಏಳಿಂಜೆ. ಪೊಲೀಸ್? ಮಿಸ್ ಸೀಮಾ? ಹೌದು. ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಯಾಕೆ ಆದ್ರೆ? ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ. ಡಿಜಿಟಲ್ ಅರೆಸ್ಟ್? ಒಂದು ಲಕ್ಷ ಕೊಡೆ, ಬಚಾವ್ ಆಗ್ತೀರಾ. ಅಷ್ಟೊಂದ್ ಹಣ? ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ. ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ಹಲೋ ಮಮ್ಮ. ಹಾಯ್. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮಂಗಳೂರು. ಇದೀಗ ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ ಪುರಂದರದಾಸರ ಕೀರ್ತನೆಗಳನ್ನು ಕೇಳೋಣ. ಮೊದಲಿಗೆ ಕೇಳೋಣ ಚಿಂತೆಯಾತಕು ಮನುಜ. ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ, ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ. ಕಂತು ಪೀತನ ದಿವ್ಯ ನಾಮ ಮಂತ್ರವನ್ನು ಜಪಿಸುವರಿಗೆ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ. ಕಾಲ ಕಾಲದಲ್ಲಿ ಬಿಡದೆ ವೇಳೆಯರಿತು ಕೂಗುವಂಥ, ಕಾಲ ಕಾಲದಲ್ಲಿ ಬಿಡದೆ ವೇಳೆಯರಿತು ಕೂಗುವಂಥ, ಕೋಳಿ ತನ್ನ ಮರಿಗೆ ಮೊಲೆಯ ಹಾಲ ಕೊಟ್ಟು ಸಲಹಿತೆ, ಕೋಳಿ ತನ್ನ ಮರಿಗೆ ಮೊಲೆಯ ಹಾಲ ಕೊಟ್ಟು ಸಲಹಿತೆ. ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ. ಕಂತು ಪೀತನ ದಿವ್ಯ ನಾಮ ಮಂತ್ರವನ್ನು ಜಪಿಸುವರಿಗೆ ಚಿಂತೆ ಯಾತಕೋ ಮನುಜ ಭ್ರಾಂತಿಯಾತಕೋ. ಸಡಗರದಿ ನಾರಿ ಜನರು ಹಡೆಯುವಾಗ ಸೂಲಗಿತ್ತಿ, ಸಡಗರದಿ ನಾರಿ ಜನರು ಹಡೆಯುವಾಗ ಸೂಲಗಿತ್ತಿ, ಅಡವಿಯೊಳಗೆ ಹೆರುವ ಮೃಗವ ಹಿಡಿದು ರಕ್ಷಿಸುವರಾರು, ಅಡವಿಯೊಳಗೆ ಹೆರುವ ಮೃಗವ ಹಿಡಿದು ರಕ್ಷಿಸುವರಾರು. ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ. ಕಂತು ಪೀತನ ದಿವ್ಯ ನಾಮ ಮಂತ್ರವನ್ನು ಜಪಿಸುವರಿಗೆ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ. ಪರದಲ್ಲಿ ಪದವಿಯುಂಟು ಇಹದಲ್ಲಿ ಇಷ್ಟವುಂಟು, ಪರದಲ್ಲಿ ಪದವಿಯುಂಟು ಇಹದಲ್ಲಿ ಉಂಟು, ಪರದಲ್ಲಿ ಪದವಿಯುಂಟು ಇಹದಲ್ಲಿ ಇಷ್ಟವುಂಟು. ಪುರಂದರ ವಿಠಲನ